ಬೆಳೆಸುವ ಸಸ್ಯವನ್ನು ವಂಶಾಂತರಿ ತಳಿಗಳಾಗಿದ್ದು ಈ ತಳಿಗಳನ್ನು ಬೆಳೆಯುವುದನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ ವಂಶಾಂತರ ಬೆಳೆಗಳು ಎಂದು ಕರೆಯುತ್ತೇವೆ. ನಿಮಗೆಲ್ಲ ಈಗಾಗಲೇ ತಿಳಿದ ಹಾಗೆ ಇತ್ತೀಚಿನ ದಿವಸಗಳಲ್ಲಿ ಬೆಳೆಗಳಿಗೆ ರೋಗಗಳು ಹಾಗೂ ಕೀಟಗಳ ಬಾಧೆಗಳು ಹೆಚ್ಚಾಗಿದ್ದು ಇದಕ್ಕೆ ಶಕ್ತಿ ನಿರೋಧಕ ಶಕ್ತಿಯಾಗಿ ನಾವು ಬೆಳೆಗಳನ್ನು ಮಾಡಬೇಕಾದರೆ ಅದಕ್ಕೆ ನಮ್ಮ ಜೀವವಂಶಿ ವಂಶಾಂತರಿಯನ್ನು ತಿದ್ದುಪಡಿ ಅಂದರೆ DNAವನ್ನು ತಿದ್ದುಪಡಿ ಮಾಡಬೇಕಾಗುತ್ತದೆ. ನಾವು ನಿರಂತರವಾಗಿ ಹಲವಾರು ಪ್ರಯತ್ನಗಳಿಂದ ಬದಲಾದ ಮತ್ತು ಅಪೇಕ್ಷಿತ ಗುಣಗಳನ್ನು ಹೊಂದಿರುವ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಆದರೆ ಹಲವು ಬಾರಿ ಮಾರ್ಪಾಡು ಆಸಕ್ತ ಗುಣಲಕ್ಷಣಗಳು ಸ್ವಜಾತಿಯ ಅಥವಾ ಸಂಬಂಧಿತ ಜಾತಿಗಳನ್ನು ಲಭ್ಯವಿರುವುದಿರುವಾಗ ಅಂದರೆ ಅದೇ ಸಸ್ಯದ ತಳಿಯಲ್ಲಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇಲ್ಲದಿದ್ದಾಗ ನಾವು ಆಗ ಬೇರೆ ಜೀವಿಯ ಅಂದರೆ ಜೀವ ವೈವಿಧ್ಯ ಮೂಲಗಳಿಂದ ಇನ್ನಿತರ ಪ್ರಾಣಿ ಅಲ್ಲದೆ ಸೂಕ್ಷ್ಮಾಣು ಜೀವಿಗಳಿಂದ ಉಪಯುಕ್ತ DNA ವಂಶವಾಹಿಗಳನ್ನು ಸಸ್ಯಗಳಿಗೆ ವಂಶವಾಹಿ ಮಂಡಲದೊಂದಿಗೆ ಒಗ್ಗೂಡಿಸಿ ಆಸಕ್ತ ಉನ್ನತೀಕರಿಸಲಾದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇದನ್ನು ನಾವು ವಂಶವಾಂತರಿ ಬೆಳೆಗಳು ಎಂದು ಕರೆಯುತ್ತೇವೆ. ಇತ್ತೀಚೆಗೆ ತಿಳಿದ ಹಾಗೆ ನಾವು ರೈತರ ಹೊಲದಲ್ಲಿ ಕಳೆಗಳು ಹೆಚ್ಚಾಗಿದ್ದು ಕಳೆನಾಶಕ ಮಾಡಬೇಕಾದರೆ ನಮಗೆ ಹೆಚ್ಚು ಹಣವನ್ನು ತೆರೆಯಬೇಕಾಗುತ್ತದೆ. ಆದರೆ ಈಗ ವಂಶಾಂತರಿ ಬೆಳೆಯಿಂದ ವಿಶಿಷ್ಟ ಗುಣಗಳಾದ ಕೀಟ ಇಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಳೆನಾಶಕ ಪ್ರಭಾವಗಳನ್ನು ಹಾಗೂ ಶುಷ್ಕತೆ ಚಳಿಗಳನ್ನು ಸಹಿಸಿಕೊಳ್ಳುವ ಅಲ್ಲದೆ ವಾತಾವರಣದ ಒತ್ತಡಗಳನ್ನು ರೂಢಿಸಿಕೊಳ್ಳುವ ವಿವಿಧ ಪೋಷಕಾಂಶ ಹೊಂದುವಂತಾಗುವ ಹಾಗೆಯೇ ದೀರ್ಘಾವಧಿ ಶೇಖರಣಾ ಗುಣ ಹೊಂದಿರುವ ತಳಿಗಳನ್ನು ನಿರ್ದಿಷ್ಟ ಬೆಳೆಯಲ್ಲಿ ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಇದರ ಮುಖ್ಯ ಲಕ್ಷಣಗಳೆಂದರೆ ಕೀಟ ಮತ್ತು ರೋಗಗಳಿಂದಾಗುವ ಬೆಳೆಹಾನಿಯನ್ನು ಪ್ರಮಾಣ ಕಡಿಮೆ ಆಗಿ ಬೆಳೆ ಇಳುವರಿ ಹೆಚ್ಚುತ್ತದೆ. ಪೋಷಕಾಂಶ ವರ್ಧಿತ ಆಹಾರ ಲಭ್ಯವಾಗುವುದರಿಂದ ಆರೋಗ್ಯದ ಪರಿಸರಗಳ ಸಾಮಾನ್ಯ ಅಭಿವೃದ್ಧಿಯಾಗುತ್ತದೆ. ಕೀಟನಾಶಕಗಳ ಬಳಕೆ ಕಡಿಮೆಯಾಗಿ ಬೆಳೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ. ವೆಚ್ಚ ಕಡಿಮೆಯಾಗಿ ಕೃಷಿಯಿಂದ ಲಾಭ ಹೆಚ್ಚುತ್ತದೆ. ಇದೇ ರೀತಿಯ ವಂಶವಾಹಿತ ಬೆಳೆಗಳನ್ನು ಜಗತ್ತಿನ ವಿವಿಧ ದೇಶಗಳಲ್ಲಿ ಬೆಳೆಯಲಾಗುತ್ತಿದ್ದು ವಾಣಿಜ್ಯ ಬೆಳೆಗಳಾದ ಮುಸುಕಿನ ಜೋಳ, ಸೋಯಾ, ಟೊಮೆಟೊ, ಹತ್ತಿ, ಆಲೂಗಡ್ಡೆ, ಸಾಸಿವೆ, ಭತ್ತ ಹಾಗೂ ತೋಟಗಾರಿಕಾ ಬೆಳೆಗಳಾದ ಪಪ್ಪಾಯ, ಒಣದ್ರಾಕ್ಷಿ, ಕುದುರೆ ಮೇವಿನ ಸೊಪ್ಪು ಮತ್ತು ಪಪ್ಪಾಯ ಮರಗಳ ಸಸ್ಯಗಳ ವಿವಿಧ ಗುಣಲಕ್ಷಣ ಸುಧಾರಿಸಲಾಗಿದೆ. ನಿಮಗೆ ಈಗಾಗಲೇ ತಿಳಿದ ಹಾಗೆ BT ಹತ್ತಿ ಓಕೆ, ಈ BT ಹತ್ತಿಯು ವಿಶೇಷ ಕೀಟದಿಂದ ಇಳುವರಿಯು ಕಡಿಮೆಯಾಗುತ್ತಿತ್ತು. ಅದಕ್ಕೋಸ್ಕರ ಇದರಲ್ಲಿ BT ಕಾಟನ್ ಅನ್ನೋ ಒಂದು ಬ್ಯಾಸಿಲಸ್ ಥೊರಾಜೆನಿಸಿಸ್ ಅನ್ನೋ ಒಂದು ಜೀವಿಯಿಂದ ಒಂದು ವಂಶವಾಹಿಯನ್ನು ತೆಗೆದು ಹತ್ತಿ ಗಿಡಕ್ಕೆ ಹಾಕಿದಾಗ ಅದು ಕ್ರೈಒನ್ಯಸಿ ಪ್ರೋಟೀನ್ ಪ್ರೊಡ್ಯೂಸ್ ಮಾಡಿ ಅದು ನಮ್ಮ ಬೆಳೆಯ ನಾಶ ಆಗುವುದನ್ನು ತಪ್ಪಿಸುತ್ತದೆ. ಇದೇ ರೀತಿ ಪಪ್ಪಾಯದಲ್ಲಿ ಸುಳಿ ಎಲೆ ವೈರಾಣು ಇದನ್ನು ವಂಶವಾಹಿ ತಳಿಯಿಂದ ಹೆಚ್ಚು ಆಗುವ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ B ಸಿದ್ದಣ್ಣ. ಇದೀಗ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಎಸ್ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ವಿಜಯಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ವಿಜಯಕುಮಾರ್ ಅವರೇ, ಈ ಕೃಷಿ ಬದುಕಿಗೆ ಬಂದಾಲೆ ಎಷ್ಟು ವರ್ಷ ಆಯ್ತು ಸರ್? ಈಗ ನಾನು ಒಂದು 10-12 ವರ್ಷಲಿದ್ದೆ ಸರ್. ನಮ್ಮಪ್ಪರು ಮೊದ್ಲಿಂದ ರೈತರೇ, ಈಗ ನಾನು ಓದ್ತಾ ಇದ್ದೆ ಸರ್. ನಮ್ಮಪ್ಪರು ಸ್ವಲ್ಪ ಕೃಷಿಯಲ್ಲಿ ಏರುಪೇರಾಗಿ ಸ್ವಲ್ಪ ಕುಂಟಿತಾರ ಸರ್. ನಾನು ಈ ಕಾಲೇಜ್ ಮುಗಿಸಿ ನಾನು ನಮ್ದು ಒಂದು ಟ್ಯಾಕ್ಟ್ರಿ ಇದೆ ಸರ್ ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಯೂಸ್ ಮಾಡ್ಕಂತ ನನಗೂ ಸ್ವಲ್ಪ ನಮ್ಮ ಅಪ್ಪರು ನಮ್ಮ ಮುಂದಕ್ಕೆ ತರಬೇಕಂತ ಆಸಕ್ತಿಯಿಂದ ನಾವು ಓದೋದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ರೈತರದಿಂದ ಸ್ವಲ್ಪ ಅನುಭವ ಪಡ್ಕೊಂಡು ಹಿರಿಯರ ಅನುಭವ ಪಡ್ಕೊಂಡು ಸಮಗ್ರ ಕೃಷಿ ಮಾಡ್ಕಂತ ಬಂದಿದ್ವಿ ಸರ್. ನಾವು ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಂತರು ವಿದ್ಯಾಭ್ಯಾಸ ನಿಲ್ಲಿಸಿ ಕೃಷಿ ಬದುಕಿಗೆ ಬಂದ್ವಿ ಅಂತಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ ಸರ್? ನನಗೆ ನಮ್ಮ ಭೂಮಿ ತಾಯಿ ನನ್ನ ಉಳಿಸಿದಾಳೆ ಸರ್. ನಾನು ಅದರಲ್ಲಿ ಭಾಳಷ್ಟು ಜನಕ್ಕೆ ಹೇಳ್ತೀನಿ, ಭೂಮಿಯಿಂದ ಭಾಳಷ್ಟು ನನಗೆ ಲಾಭನೇ ಬಂದಿದೆ ಸರ್. ನಷ್ಟ ಒಂದು ಬೆಳೆಯಲ್ಲಾದ್ರೆ ಇನ್ನೊಂದು ಭಾಗದಲ್ಲಿ ಸಮಗ್ರ ಕೃಷಿ ಮಾಡಿದ್ರಿಂದ ಸಹ ಇನ್ನೊಂದು ಭಾಗದ ಭೂಮಿಯಲ್ಲಿ ಲಾಭ ಕೊಟ್ಟಿದ್ದಾರೆ ಸರ್. ಭೂಮಿಯಿಂದ ನಾನು ತಗೊಂಡಿದ್ದೀನಿ ಸರ್. ಇದನ್ನ ನಾನು ಜನಕ್ಕೂ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್. ಈಗ ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸಿದಾಗ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಇಂಥ ಸರಿ ಅಂತ ರೈತರೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಈ ಕೃಷಿಯಲ್ಲೂ ಲಾಭದಾಯಕ ಸಮಗ್ರವಾಗಿ ಮಾಡ್ಕೊಂಡ್ರೆ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅಂತ ಹೇಳಿದ್ರಿ. ಕೃಷಿನ ಲಾಭದಾಯಕ ಮಾಡ್ಬೇಕಂದ್ರೆ ಯಾವ ತರ ಒಂದು ಪದ್ಧತಿಗಳು ಅಳವಡಿಸಬೇಕಂತ ಸರ್? ಈಗ ಒಂದು ಸೀಸನ್ ಅಂತದ ಒಂದು ಇರುತ್ತೆ ಸರ್, ಮುಂಗಾರು ಅಂತ ಇರುತ್ತೆ, ಹಿಂಗಾರು ಅಂತ ಇರುತ್ತೆ ಸರ್. ಅದ್ರ ಯಾವ ಮಳೆಯಲ್ಲಿ ನಾವು ಯಾವ್ದು ಬಿತ್ತನೆ ಮಾಡಿದ್ರೆ ಯಾವ ಟೈಮಲ್ಲಿ ಯಾವ ತರ ಅದಕ್ಕೆ ಅನುಕೂಲ ಆಗುತ್ತಂತ ನೋಡಿ ನಾವು ಬಿತ್ತನೆ ಮಾಡಿದ್ರೆ ಅದು ಲಾಭ ತರುತ್ತೆ ಸರ್. ಲಾಭ ತರಲ್ಲ ಅಂತ ಹೇಳಲ್ಲ, ಲಾಭನೇ ತರುತ್ತೆ. ಬಟ್ ಅದನ್ನ ನಾವು ಬಿತ್ತ ಕಾಲ ಯಾವ ಟೈಮಲ್ಲಿ ಮುಂಗಾರು ಯಾವ ಟೈಮಲ್ಲಿ ಬಿತ್ತಬೇಕು, ಹಿಂಗಾರು ಯಾವ ಟೈಮಲ್ಲಿ ಬಿತ್ತಬೇಕು, ಅದಕ್ಕೊಂದು ಸೀಸನ್ ಇರುತ್ತೆ ಸರ್. ಯಾವಾಗ ಅಂದ್ರೆ ಯಾವಾಗ ಅಂದ್ರೆ ಬೆಳೆದ್ರೆ ನಮ್ಗೆ ಲಾಸ್ ಅನ್ನೋದು ಕಾಣತಿಲ್ಲ, ಮಳೆ ಇಕೋಪಕ್ಕೆ ಸಿಕ್ಕನ್ನೋದು ಇಲ್ಲ, ಅಂದ್ರೆ ಸ್ವಲ್ಪ ಮಳೆ ಬರದೇ ಹೋಗೋದು, ಈ ತರ ನಷ್ಟಗಳು ಉಂಟಾಗುತ್ತೆ ಸರ್. ಹಂಗಾಗಿ ಸ್ವಲ್ಪ ಸೀಸನ್ ನೋಡ್ಕೊಂಡು ಸ್ವಲ್ಪ ನಾವು ಮಾಡಿದ್ರೆ ಲಾಭನೇ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ವಿಜಯಕುಮಾರ್ ಅವರ, ನಿಮ್ ಜಮೀನ್ ಎಷ್ಟು ಎಕರೆ ಇದೆ ಸರ್? 9 ಎಕರೆ ಇದೆ. ನಾವು ಡಿವೈಡ್ ಆಗಿದ್ದೆ ಸರ್, ನಮ್ಮ ಅಪ್ಪಾಜಿ ಅವರು ತೀರ್ಕೊಂಡು ಹೋಗಿದ್ದಾರೆ, ಅದರಲ್ಲಿ ತಮ್ಮನು ಬೆಳೀತಿದ್ದಾನೆ, ನಾನು ಬೆಳೀತಿದ್ದೀನಿ ಸರ್. 8.5 ಎಕರೆ ಭೂಮಿ ಇದೆ ಸರ್. ನಮ್ಮ ಚಿಕ್ಕಪ್ಪರ ಭಾಗದಲ್ಲಿನು ನಾನು ಬೇರೆ ಬೇರೆ ತರ ಬೆಳೆನೂ ಬೆಳಿತೀನಿ ಸರ್, ಸಮಗ್ರ ಕೃಷಿ ಮಾಡ್ಕೊಂಡು ಬೆಳಿತೀನಿ ಸರ್. ಒಂದೇ ಬೆಳೆನೇ ನೆಚ್ಕೊಳ ಕಾಲ ಸರ್. ನಾವು ಬೆಳಿತೀವಿ ಸರ್, ಇಳುವರಿ ಹೆಚ್ಚಿನಾಗ ಬೆಳಿತೀವಿ. ಬಟ್ ಮಾರ್ಕೆಟಲ್ಲಿ ಜಾಸ್ತಿ ಮಾಲ್ ಬಂದಾಗ, ಬೆಳೆ ಬಂದಾಗ ಅದು ಸ್ವಲ್ಪ ಮಾರ್ಕೆಟ್ ಕುಂಠಿತ ಆಗುತ್ತೆ. ಹಂಗಾಗಿ ಸ್ವಲ್ಪ ಅದರಲ್ಲಿ ಇದರಲ್ಲಿ ಲಾಭವನ್ನು ತಗೊಳಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಏನೇನು ಬೆಳೆಗಳು ಬೆಳೀತಾ ಇದ್ರ ಸರ್? ಅಡಿಕೆ ಮಾಡಿದೀವಿ 1.5 ಎಕರೆ, 1.5 ಎಕರೆ ದಾಳಿಂಬೆ ಮಾಡಿದ್ದೀನಿ ಸರ್, 1 ಎಕರೆ ಈರುಳ್ಳಿ ಮಾಡ್ಕೊಂಡಿದ್ದೀನಿ ಸರ್, 1 ಎಕರೆ ಶೇಂಗಾ ಬೆಳಿತೀವಿ ಸರ್. ಮೆಕ್ಕೆಜೋಳ ಸ್ವಲ್ಪ ವಿಲ್ಟ್ ರೋಗ ಕಾಣಿಸ್ಕೊಂಡ್ರದಿಂದ ಸ್ವಲ್ಪ ನಾನು 3-4 ವರ್ಷದಿಂದ ಇಡ್ತಾ ಇಲ್ಲ ಸರ್, ಬೆಳೆ ಇಡ್ತಾ ಇಲ್ಲ. ಈಗ ಈ ಸಮಗ್ರ ಕೃಷಿಯಲ್ಲಿ ನಿಮಗೆ ಹೆಚ್ಚು ಆದಾಯ ತಂದು ಕೊಡಂತ ಬೆಳೆ ಅಂದ್ರೆ ಯಾವುದು ಸರ್? ಅಡಿಕೆಯಲ್ಲಿ ಬಹಳಷ್ಟು ಲಾಭ ಗಳಿಸಿದ್ದೀನಿ ಸರ್. ನಾನು ಯಾವುದೇ ತರ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ, ನಾನು ಹಾಕ್ತಾ ಇರೋದು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ದೀನಿ ಸರ್. ಕೆಲವರು ನಾನು ಬೆಳೆಯೋದು ನೋಡಿ ಏನೋ ಸಾಲಿ ಬಾಲ್ ಕೊಡ್ತಾನೆ, ಇಲ್ಲ ಏನೋ ಗೌರ್ಮೆಂಟ್ ಗೊಬ್ಬರ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಪ್ರಾಮಾಣಿಕತೆ ಹೇಳ್ತಿರೋದು, ನಾನು ಅದನ್ನ ಅಡಿಕೆಯಲ್ಲಿ 0 ಕಲ್ಟಿವೇಶನ್ ಮಾಡ್ತೀನಿ ಸರ್. ವರ್ಷಕ್ಕೆ ಒಂದ್ಸರಿ ಬೇಸಾಯ ಮಾಡ್ತೀನಿ, ಆಮೇಲೆ ನೀರು ಅತಿ ಹೆಚ್ಚು ತೇವಾಂಶ ಯಾವ ಟೈಮಲ್ಲಿ ಏನ್ ಕೊಡ್ಬೇಕಂತ ತೇವಾಂಶ ನೋಡ್ತೀನಿ ಸರ್. ಮುಂಗಾರಿಯಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಸರ್ ಮುಂಗಾರಿಯಲ್ಲಿ, ಅವ ನೀರು ಅತಿ ಹೆಚ್ಚಾಗಿ ತೇವಾಂಶ ಹರಿಸ್ತೀನಿ ಸರ್, ಡ್ರಿಪ್ ಅಲ್ಲಿ ಏನ್ ಕೊಡ್ತಾ ಇಲ್ಲ. ಸ್ವಲ್ಪ ಹಿಂಗಾರಲ್ಲಿ ಚಳಿ ವಾತಾವರಣ ಮತ್ತೆ ಮಳೆಗಾಲ ಇರುತ್ತೆ, ಅವಾಗ ನೀರು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡ್ತೀನಿ ಸರ್. ಆಮೇಲೆ ಇದು ದಾಳಿಂಬೆ ಹಾಕಿದ್ದೀನಿ ಸರ್. ಅದು ದಾಳಿಂಬೆ ಇತ್ತೀಚಿನ ದಿನಗಳಲ್ಲಿ, ಮೊದಲೆಲ್ಲ ಬಹಳ ದೊಡ್ಡ ದೊಡ್ಡ ಬೆಳೆಯನ್ನು ಬೆಳೆದಿದ್ದಾರೆ, ಒಳ್ಳೆ ಗ್ರಾಮ್ ಕಂಡೀಷನ್ ಎಲ್ಲ ಜಾಸ್ತಿ ಬಂದಿದೆ, ಔಟ್ ಅನ್ ಬಂದಿದೆ ಸರ್. ನಾನು ಬೆಳೆಯುವಂತ ದಾಳಿಂಬೆಯಲ್ಲಿ ಗಿಡ ಡೆವಲಪ್ ಆಗಿದ್ದಾವೆ, ಹೆಲ್ತ್ ಆಗಿದೆ ಸರ್. ಬಟ್ ಏನಾಗ್ತಿದೆ ಅಂದ್ರೆ ಪ್ರಕೃತಿ ವಿಕೋಪ ಜಾಸ್ತಿ ಆಗಿ ಹಣ್ಣಿನ ನಷ್ಟಗಳು ಜಾಸ್ತಿ ಕಾಣ್ತಾ ಇದ್ದೀನಿ ಸರ್. ಕೊಳೆ ರೋಗ ಕಾಣ್ತಾ ಇದ್ದೀನಿ, ಮಚ್ಚ ರೋಗ ಕಾಣ್ತಾ ಇದ್ದೀನಿ. ಆಮೇಲೆ ಸರ್, ಇನ್ನೂ ನನ್ನ ಅನುಭವ ಪ್ರಕಾರ ಹೇಳ್ಬೇಕಂದ್ರೆ, ನಮ್ಮ ಸುತ್ತಮುತ್ತ ಇರೋ ತೋಟದಲ್ಲಿ ಹಸಿರು ಜಾಸ್ತಿ ಇರೋಂಥದ್ದು ಇದೆ ಸರ್, ಅಡಿಕೆ ಇದೆ. ಅದರಿಂದ ಊಜಿ ಜಾಸ್ತಿ ಆಗ್ತಿದೆ ಸರ್, ನೈಟ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗದೆ ಹಣ್ಣಿನ ನಷ್ಟಗಳನ್ನು ಕಾಣ್ತಾ ಇದ್ದೀನಿ ಸರ್. ಅದರಲ್ಲಿ ಲಾಭ ಅಷ್ಟೊಂದು ತಗೊಂಡಿಲ್ಲ ಸರ್. ಬೆಳೀತಾ ಇದ್ದೀನಿ ಸರ್, ಬೇಕಾದಷ್ಟು ಎಲ್ತೆ ಬೆಳೀತಾ ಇದ್ದೀನಿ. ಬಟ್ ಹಣ್ಣಿನ ಕೊರತೆ ಆಗ್ತಾ ಇದೆ ಸರ್. ಒಂದು ಊಜಿ ಓಡಿತು ಅಂದರೆ ಮಾರ್ಕೆಟಲ್ಲಿ ಓಡ್ತಾ ಇಲ್ಲ. ಹಂಗಾಗಿ ಹಣ್ಣಿನ ಕುಂಠತೆ ಜಾಸ್ತಿ ಆಗ್ತಿದೆ ಸರ್, ನನ್ನ ದಾಳಿಂಬೆ ಬೆಳೆಯಲ್ಲಿ. ಈಗೆಲ್ಲ ದಾಳಿಂಬೆ ಬೆಳೆಗೆ ವೈಜ್ಞಾನಿಕವಾಗಿ ಮೇಲ್ಗಡೆ ಎಲ್ಲ ಪರದೆ ಕಟ್ಟಿ ಅದನ್ನೆಲ್ಲ ಸುರಕ್ಷಿತವಾಗಿ ಬೆಳೀತಾರೆ, ಆ ಥರ ಏನು ಪದ್ಧತಿಗಳು ಅಳವಡಿಸ್ಕೊಂಡಿಲ್ವಾ ಸರ್? ಆ ಪದ್ಧತಿ ಅಳವಡಿಸ್ಬೇಕಂತ ನಾನು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಂತ ಪ್ರಯತ್ನ ಪಟ್ಟೆ ಸರ್. ಬಟ್ ಈ ಪ್ರಕೃತಿ ಕೋಪಗೆ ಮೇಲೆ ನಾವು ಮೆಸ್ ಹಾಕಿದಾಗ ಹಣ್ಣು ಏನಾಗುತ್ತೆ ಸರ್, ಗಾಳಿ ಬೆಳಕು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ನಾವು ಊಜಿ ಹೋಗ್ಬಾರ್ದಂದ್ರೆ ಸೊಳ್ಳೆ ಪರದೆ ಬೇಕಾಗುತ್ತೆ ಸರ್. ಇನ್ವೆಸ್ಟ್ ಮಾಡಕ್ಕೆ ಯೋಚನೆ ಮಾಡ್ತಾ ಇರಲಿಲ್ಲ ಸರ್. ಬಟ್ ಈಗ ಸೂರ್ಯನ ಕಿರಣಗಳು ಅಡಚಣೆ ಆಗುತ್ತೆ, ಗಾಳಿ ಅಡಚಣೆ ಆಗುತ್ತೆ. ದಾಳಿಂಬೆ ಏನಂದ್ರೆ ಸರ್, ಡ್ರೈ ಜಾಸ್ತಿ ಇರಬೇಕು ಭೂಮಿ, ಅದು ಹೀಟ್ ಜಾಸ್ತಿ ಆದ್ರೆ ಮಾತ್ರ ಹಣ್ಣು ಡೆವಲಪ್ ಆಗುತ್ತೆ ಸರ್. ಈಗ ನಾವು ಮೆಸ್ ಹಾಕಿದ್ವಿ ಅಂದ್ರೆ ಗಾಳಿ ಹಿಡಿತ ಆಗುತ್ತೆ, ಸೂರ್ಯನ ಕಿರಣಗಳು ಹಿಡಿತದಲ್ಲಿ ಬೀಳುತ್ತೆ, ಹಂಗಾಗಿ ಸ್ವಲ್ಪ ಭೂಮಿ ಡ್ರೈ ಆಗಲ್ಲ ಸರ್. ಇದಕ್ಕಾಗಿ ಹಾಕದೆ ಸ್ವಲ್ಪ ಈ ಬೆಳೆಗಳು ಈ ತರ ಹಾಳೆ ಆಗ್ತದೆ ಸರ್. ಹಾಕಿದ್ರು ಒಂದ್ ಪ್ಲಸ್ ಈ ಹಣ್ಣಿಂದು ಕೊಳೆ ರೋಗ ಜಾಸ್ತಿ ಇರುತ್ತೆ ಸರ್. ಮೆಸ್ ಹಾಕಿದ್ವಿ ಅಂದ್ರೆ ಹಣ್ಣು ಕೊಳೆ ರೋಗ ಬರುತ್ತೆ, ಯಾಕಂದ್ರೆ ಗಾಳಿ ಬೆಳಕು ಹೋಗ್ಲಿಲ್ಲ ಅಂದ್ರೆ ಹಣ್ಣು ಕೊಳೆ ರೋಗ ಜಾಸ್ತಿ ಆಗುತ್ತೆ, ನೀರಿನ ಅಂಶ ಆರದೇ ಇದ್ದಾಗ. ಹಂಗಾಗಿ ಸರ್ ಅದಕ್ಕೆ ಅದನ್ನ ಮಾಡ್ಲಿಲ್ಲ. ಹೀಗಾಗಿದ್ರೆ ನೀವು ಹಾಕಿದಂಗಿಟ್ಲಿ ದಾಳಿಂಬೆ ಏನು ಯಾವ್ದೇ ಲಾಭ ತಂದು ಕೊಟ್ಟಿಲ್ವಾ ಬೆಳೆ ಸರ್? ಲಾಭ ಕಡಿಮೆ ಗಳಿಸಿದ್ ಸರ್. ಇನ್ನುವಷ್ಟು ಒಂದು ಈಗ 1,000 ಗಿಡದೊಂದು 3 ಲಕ್ಷ ಖರ್ಚು ಮಾಡಿದ್ರೆ ಒಂದ್ಸರಿ ಸ್ಟಾರ್ಟಿಂಗ್ ಬೆಳೆಯಲ್ಲಿ ಸ್ವಲ್ಪ ಕಡಿಮೆ ಬಂತು ಸರ್, 3 ಲಕ್ಷಕ್ಕೆ 1.5 ಲಕ್ಷ ಆದಾಯ ಬಂತು. ಬಿಡು, ಮುಂದಿನ ಬೆಳೆಯಲ್ಲಿ ಜಾಸ್ತಿ ಏನಾದ್ರೂ ಬರುತ್ತೆ, ಮಾಡೋಣ, ಪ್ರಯತ್ನ ಪಡೋಣ ಅಂತ ಮಾಡಕ್ ಹೋದೆ. ಅದು ಏನಾಯ್ತು ಸರ್, ಈ ಸರಿ ಕ್ಲೈಮೇಟ್ ಇನ್ನೂ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಮಟ್ಟ ಮಳೆ ಮೋಡ ಕವಿದ ವಾತಾವರಣ, ಆಮೇಲೆ ಮಳೆ ಬಂದ್ರೆ 15 ದಿವಸ ಕಂಟಿನ್ಯೂಸ್ ಮಳೆ ಬಂದು ಸ್ವಲ್ಪ ಹಣ್ಣು ಡೆವಲಪ್ ಹಂಗೆ ಆಗಲೇ ಇಲ್ಲ ಸರ್. ಹಣ್ಣಲ್ಲಿ ಬೇಕಾದಷ್ಟು ಲೋಡ್ ಇತ್ತು, ಶೇನಿಂಗ್ ಇತ್ತು, ಬಟ್ 250 ಗ್ರಾಮಿನ ಮೇಲ್ಪಟ್ಟು ಪ್ರಯತ್ನ ಪಟ್ಟರು ಸಾಧನೆ ಮಾಡಕ್ ಆಗ್ಲಿಲ್ಲ ಸರ್ ನನ್ನ ಹಣ್ಣು ಬಂದಲ್ಲಿ. ಹಂಗಾಗಿ ಸ್ವಲ್ಪ ರೇಟ್ ಕುಸಿತ ಆಯ್ತು ಸರ್ ಹಣ್ಣು, ಯಾಕಂದ್ರೆ ಹಣ್ಣು ಜಾಸ್ತಿ ನಮ್ದು ಮೆಚೂರ್ಡ್ ಆಗಿರಲ್ಲ, 250 ಗ್ರಾಮ್ ಒಳಗಡೆ ಇತ್ತು ಸರ್. ಈಗ ಬೆಳೆಯಿಂದ ನಮ್ಗೆ ಲಾಭ ಇಲ್ಲ ಅಂದಾಗ ಅದನ್ನ ಮತ್ತೆ ಮುಂದುವರ್ಸೋದು ಅನುಕೂಲ ಅಂತಾರೆ, ಇಲ್ಲ ಅದನ್ನ ತೆಗೆದು ಬೇರೆ ಬೆಳೆ ಇಡ್ಲಿಕ್ಕೆ ಯೋಚನೆ ಮಾಡ್ತಾ ಇಲ್ವಾ ಸರ್? ಮಾಡ್ತಾ ಇದ್ದೀನಿ. ಈಗ ಡಾಕ್ಟರ್ಸ್ ಬರ್ತಾರೆ, ಗಿಡ ಎಲ್ಲಿ ತೆಗಿದಾವೆ, ಬೇಡ ತೆಗಿಬೇಡ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತೀನಿ ಸರ್, ಇನ್ನೊಂದು ಬೆಳೆ ನೋಡ್ತೀನಿ. ಈಗ ಅದಕ್ಕೂ ಬೇರೆ ಬೆಳೆ ಇಡೋಣಂತ ಸರ್ ಮಾಡಿದ್ದೀನಿ, ನೋಡ್ತೀನಿ ಸರ್ ಇನ್ನೊಂದು ಬೆಳೆ ನೋಡ್ತೀನಿ ಸರ್. ಈಗ ಅಡಿಕೆ ಎಲ್ಲ ಫಸಲಿ ಬಂದಿದೆ ಅಂತಂದ್ರೆ ನೀವು ನಾಟಿ ಮಾಡಿದ್ದ, ನಿಮ್ ತಂದೆ ನಾಟಿ ಮಾಡಿದ್ದ ಸರ್? ನಮ್ ತಂದೆ ಇದ್ದಾಗ ನಾಟಿ ಮಾಡಿದ್ರು ಸರ್, ನಮಗೂ ಅಲ್ಪ ಸ್ವಲ್ಪ ಎಲ್ಲ ಬುದ್ಧಿಶಕ್ತಿ ಬಂದಿತ್ತು. ಈಗ ಅಲ್ಲಿ 15 ವರ್ಷದ ಬೆಳೆ ಸರ್, ಇಂದ್ಲೂ ಬೆಳೆ 17 ವರ್ಷ, 2005 ಹಾಕಿರೋ ಗಿಡ ಸರ್, 8 ದಾಯಿ ಹಾಕಿದ್ವಿ. ಅದನ್ನ ನಾವು ಅದರಲ್ಲಿ ಬಿದ್ದಂತ ಗರಿಗಳು ಹೊರಗಡೆ ತೆಗೆದಾಕಲ್ಲ ಸರ್ ನಾವು. ಆಮೇಲೆ ಯಾವುದೇ ತರದಲ್ಲಿ ಬ್ಯಾಸಾಯ ಮಾಡ್ತಿಲ್ಲ ಸರ್, ಕಳೆನಾಶಕ ಹೊಡೆಯಲ್ಲ ಸರ್. ವರ್ಷಕ್ಕೆ 3-4 ಸರಿ ಕಳೆ ತೆಗೆಸ್ತೀವಿ ಸರ್, ಹೊರಗಡೆಯಿಂದ ಮಣ್ಣು ಗೊಬ್ಬರ ಏರ್ಸ್ಕಂತೀವಿ ಸರ್. ಆಮೇಲೆ ಯಾವುದೇ ತರದ ರಾಸಾಯನಿಕ ಗೊಬ್ಬರ ನಾವು ಹಾಕಿಲ್ಲ ಸರ್. 1600 ಗಿಡ ಕುಂಡ್ರಿಸಿದ್ದೀನಿ ಸರ್, ಹೋದ ವರ್ಷ 175 ಕ್ವಿಂಟಲ್ ಹಸೆ ಅಡಿಕೆ ನಾನು ಬೆಳೆದಿದ್ದೆ ಸರ್. ಈಗ 2 ಎಕರೆಲಿ ಎಷ್ಟು ಸಸಿ ನಾಟಿ ಮಾಡಿದ್ರೆ ಸರ್? 1600 ಗಿಡ ಇದೆ ಸರ್, 1 ಎಕರೆಗೆ 800 ಗಿಡ ಅಂತ 8 ದಾಯದಲ್ಲಿ ಕುಂಡ್ರಿಸಿದ್ದೀನಿ ಸರ್. ಹೀಗಾಗಿದ್ರೆ ಒಳ್ಳೆ ಫಸಲು ಬರ್ತಾ ಇದೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಅಡಿಕೆ ಚೆನ್ನಾಗಿ ತುಂಬಾನೇ ಒಳ್ಳೆ ಫಸಲು ಬಂದಿದೆ ಸರ್, ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ನಿರೀಕ್ಷೆ ಮಾಡೋದಕ್ಕಿಂತ ಮಟ್ಟದಲ್ಲಿ ಜಾಸ್ತಿ ಬೆಳೆದಿದ್ದೀವಿ ಸರ್ ನಾವು. ಒಳ್ಳೆ ರೇಟೂ ಇದೆ. ಹ್ಞೂ ಸರ್, ಒಳ್ಳೆ ರೇಟ್ ಇದೆ ಸರ್. ಈಗ ಫಸಲಿಗೆ ಬಂದಂತ ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಜನ ರೈತರಿಗೆ ಅಂತರ ಬೆಳೆಯಾಗಿ ವಿಳ್ಯದೆಲೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ನೀವು ಆ ತರ ಅಂತರ ಬೆಳೆಗಳೇನು ಬೆಳೀತಾ ಇಲ್ಲ ಸರ್? ನಾವು ಬೆಳಿಬಹುದು, ಅದಕ್ಕೆ ಕಾಳುಮೆಣಸು ಮತ್ತೆ ಇಳೆದೆಲೆ ಬೆಳಿಬೇಕಂದ್ರೆ ಸ್ವಲ್ಪ ದಾಯ ದೊಡ್ಡದಿಡ್ಬೇಕು ಸರ್, ಸೂರ್ಯನ ಕಿರಣಗಳು ಶಾಖು ಎಲೆ ಮೇಲೆ ಬೀಳ್ಬೇಕು ಸರ್. ಅದು ಈಗ ನಾವು ಇಟ್ಟಿರೋ ದಾಯದಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಇರುತ್ತೆ ಸರ್, ಹಂಗಾಗಿ ಸ್ವಲ್ಪ ಅದು ಸೂಕ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ಇದಕ್ಕೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ವರ್ಷಕ್ಕೊಂದ್ಸರಿ ಮೇಲ್ಗೊಬ್ಬರ ಕೊಡೋದಾಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಾ ಸರ್? ಈಗ ಅದೇ ಹೇಳಿದಿನಲ್ಲ, ವರ್ಷಕ್ಕೊಂದ್ಸರಿ ಇಲ್ಲ 2 ವರ್ಷಕ್ಕೊಂದ್ಸರಿ ಮಣ್ಣು ಓಡಿಸ್ತೀವಿ, ಕೊಟ್ಟಿಗೆ ಗೊಬ್ಬರ 2 ವರ್ಷಕ್ಕೊಂದ್ಸರಿ ಓಡಿಸ್ತೀವಿ ಸರ್, ಇಲ್ಲ ವರ್ಷಕ್ಕೊಂದ್ಸರಿನೂ ಓಡಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಬಟ್ ನಮ್ಮ ಅನುಕೂಲಗಳತೆ ಪ್ರಕಾರ 2 ವರ್ಷಕ್ಕೊಂದ್ಸರಿ ಮಣ್ಣು ಓಡಿಸಿದ್ರೆ 2 ವರ್ಷಕ್ಕೊಂದ್ಸರಿ ಗೊಬ್ಬರ ಓಡಿಸ್ತೀವಿ, ಸ್ವಲ್ಪ ಆ ತರನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನೀರಿನ ನಿರ್ವಹಣೆ ಅಂದ್ರೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ರು ಸರ್? ಡ್ರಿಪ್ ಇದೆ, ಬಟ್ ಅದನ್ನ ಬೇಸಿಗೆ ಟೈಮಲ್ಲಿ ಬಳಸಕ್ ಹೋಗಲ್ಲ ಸರ್. ಆಯಿಸ್ತೀವಿ ನೀರು, ಗದ್ದೆಗಳೆಲ್ಲ ಸಮತಟ್ಟಾದ ಭೂಮಿಗಳಿಗಲ್ಲಿ ಅಡಿಕೆ ಗಿಡ ಇಟ್ಟಿದ್ದೀವಿ ಸರ್. ಅವಾಗ ಬೇಸಿಗೆ ಟೈಮಲ್ಲಿ ತಂಪನ್ನು ನಾವು ಹಿಡಿತದಲ್ಲಿ ಇಟ್ಕೊಳಕ್ಕೋಸ್ಕರ ನೀರು ಪೈಪಲ್ಲೆಲ್ಲ ಹಾಯಿಸ್ತೀವಿ ಸರ್. ಈಗ ಮುಂಗಾರು ಸೀಸನ್ ಮಾನ್ಸೂನ್ ಸ್ಟಾರ್ಟ್ ಆದ್ಮೇಲೆ ಡ್ರಿಪ್ಪಲ್ಲಿ 8 ದಿನಕ್ಕೆ 4 ದಿನಕ್ಕೆ ಒಂದ್ಸರಿ ನಾವು ಗಿಡ ಕೊಡ್ತಾ ಇರ್ತೀವಿ ಸರ್. ಇಳುವರಿ ಅಂದ್ರೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಬರ್ತಾ ಇದೆ ಸರ್? ಈಗ ನಾನು ಟೋಟಲ್ 2 ಎಕರೆ 2.4 ಇರ್ಬೋದು ಸರ್, ಅದರಲ್ಲಿ 175 ಕ್ವಿಂಟಲ್ ಅಡಿಕೆ ಬೆಳೆದಿದ್ದೆ, ಅದಕ್ಕಿಂತ ಹಿಂದಿನ ವರ್ಷ 135 ಕ್ವಿಂಟಲ್ ಅಡಿಕೆ ಬೆಳೆದಿದೆ ಸರ್. ಸ್ವಲ್ಪ ಮಣ್ಣು ಗೊಬ್ಬರ ಜಾಸ್ತಿ ಆಗಿದ್ದಕ್ಕೆ 30 ಕ್ವಿಂಟಲ್ ಎಕ್ಸಸ್ ಆಗಿತ್ತು ಸರ್ ಅಡಿಕೆ. ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ ಅಥವಾ ಸರ್? ಅದಕ್ಕೆ ನಮ್ಮಲ್ಲಿ ಜಾಗ ಇಲ್ಲ, ಸ್ವಲ್ಪ ಶೆಡ್ಡಿನ ಕೊರತೆ ಇರೋದ್ರಿಂದ ಸರ್ ನಾವು ಆ ಅಡಿಕೆ ಹಸೆದೇ ಕ್ವಿಂಟಲ್ ಕೊಟ್ಬಿಡ್ತೀವಿ ಸರ್ ತೂಕದ ಲೆಕ್ಕದ. ಇಲ್ಲಿ ಒಂದು ಕ್ವಿಂಟಲ್ ಏನ್ ರೇಟ್ ಸಿಗ್ತಾ ಇದೆ ಸೆಡ್ಕೆ ಸರ್? ಹೋದ ವರ್ಷ 6000 ಇತ್ತು, ಈ ಸರಿ ಪೇಪರ್ ರೇಟ್ ಸರ್ ಕೊಟ್ಟಿದ್ದೀನಿ, ಒಂದು 6-300 ಹಂಗೆ ಸಿಗುತ್ತೆ ಸರ್. ಕಡಿಮೆ ಸ್ವಲ್ಪ ರೇಟ್ ಡೌನ್ ಇದೆ ಅಂತೆ ಸರ್, ಈಗ ಅಷ್ಟು ಅಂದಾಜು ಸಿಗ್ಬೋದು ಸರ್. ಈಗ ನಿರ್ವಹಣೆ ಮಾಡ್ಲಿಕ್ಕೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಅಡಿಕೆ ತೋಟಕ್ಕೆ ಸರ್? ಅಡಿಕೆ ಅಷ್ಟೊಂದು ಏನ ಖರ್ಚು ಬರಲ್ಲ ಸರ್ ನಾವು, ಮತ್ತೆ ಅತಿ ಹೆಚ್ಚಾಗೂ ಬೆಳಿಬೇಕಂದ್ರೆ ಮಣ್ಣು ಗೊಬ್ಬರ ಅವಶ್ಯಕತೆ ಇದೆ ಸರ್, ನಾವು ಮಾಡಿದಷ್ಟು ಖರ್ಚು ಇರುತ್ತೆ ಸರ್. ಏನಂತ ಬೇರೆ ಬೆಳೆಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಅಷ್ಟೊಂದು ಹೆಚ್ಚಿನ ಖರ್ಚೇನು ಬರಲ್ಲ ಸರ್. ಒಟ್ಟಾರೆಯಾಗಿ ಅಡಿಕೆ ನಿಮ್ದು ಖರ್ಚೆಲ್ಲ ತೆಗೆದು ಲಾಭದಾಯಕ ಅಂತೀರ? ಹ್ಞೂ ಸರ್, ಅದನ್ನ ನಾನು ಆತ್ಮಪೂರ್ವಕವಾಗಿ ಹೇಳ್ತೀನಿ ಸರ್, ಲಾಭನೇ ಅಂತಾನೆ ಹೇಳ್ತಾ ಇದ್ದೀನಿ ಸರ್. ಈಗ ದಾಳಿಂಬೆ ಅಡಿಕೆ ಬಿಟ್ಟರೆ ಮತ್ತೆ ಬೇರೆ ಏನೇನು ಬೆಳೆಗಳು ಬೆಳಿತೀವಿ ಸರ್? ಶೇಂಗಾ ಬೆಳೆದಿದ್ದೀನಿ, ಲಾಭ ತಂದು ಕೊಡ್ತಾ ಇದ್ದೀನಿ. ಶೇಂಗಾ ಲಾಭ ಇದೆ, ಅದು ನೀರಾವರಿಯಲ್ಲಿ ಬೆಳೆದಿನಿ ಸರ್, ಬೇರೆ ಕುಷ್ಕಿ ಭೂಮಿ ಅಲ್ಲದೆ ಬೆದ್ಲು ಭೂಮಿಯಲ್ಲಿ ಲಾಭ ಇಲ್ಲ ಸರ್. ಯಾಕಂದ್ರೆ ನಿರೀಕ್ಷೆ ಮಾಡ್ದಂಗೆ ಮಳೆ ಬರಲ್ಲ, ಮಳೆ ಬಂದ್ರೆ ಅತಿವೃಷ್ಟಿ ಮಳೆ ಬರುತ್ತೆ ಸರ್, ಅದು ಈ ಕೆಲವು ವರ್ಷಗಳಿಂದ ಲಾಭ ಇಲ್ಲ ಸರ್ ಬೆದ್ಲು ಬೆಳೆಯಲ್ಲಿ. ನೀರಾವರಿಯಲ್ಲಿ ಮುಂಗಾರಿಯಲ್ಲಿ ಬಿತ್ತಿದ್ದೀನಿ, ಬೇಸಿಗೆಯಲ್ಲಿ ಬಿತ್ತಿದ್ದೀನಿ ಸರ್, ಅದಕ್ಕೆ ಜಾಸ್ತಿ ಸ್ವಲ್ಪ ವೀರ್ಯ ಪೊಟಾಶ ನೆಲಕ್ಕೆ DAP ಹಾಕಿ ಬೆಳೆದಿದ್ದೀನಿ ಸರ್, ಅತಿ ಹೆಚ್ಚು ಇಳುವರಿ ಅದರಲ್ಲೂ ಬೆಳೆದಿದ್ದೀನಿ ಸರ್. ಅದು K6 ಅಂತೇಳಿ ಶೇಂಗಾ ಬರುತ್ತೆ ಸರ್, ಅದರಲ್ಲಿ ನಾನು ಸ್ವಲ್ಪ ಲಾಭದನ್ನೇ ಗಳಿಸಿದ್ದೀನಿ ಸರ್. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬು ಅಳವಡಿಸ್ಕೊಂಡಿದ್ದೀರಾ? ಸರ್, ನಂದೊಂದು ಟ್ಯಾಕ್ಟ್ರಿ ಇದೆ, ಅದು ಎಲ್ಲ ಕೆಲವು ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು ರೈತ ಆಗಿ ಹುಟ್ಟಿದ ಮೇಲೆ ಹೊರಗಡೆಯಿಂದ ಏನಾದರೂ 1,500 ಹಿಂಗೆ ಹೊರಗಡೆಯಿಂದ ದುಡ್ಕ ಬಂದರೆ ನಾವು ಕೂಲಿ ಮಾಡಿ ಕೆಲಸ ನಾವು ಒಬ್ಬರೇ ರೈತ ಮಾಡೋಕ್ಕಾಗಲ್ಲ, ಹಲವಾರಿದ್ದ ಜನರನ್ನ ಅವಲಂಬಿಸ್ಕೊಂಡಿರಬೇಕು. ಅವ್ರಿಗೆ ಕೂಲಿ ಕೊಡೋಕ್ಕೋಸ್ಕರ ಆದರೂ ಒಂದು ಯಾವ್ದಾದ್ರು ಒಂದು ಕಡೆಯಿಂದ ಹೂವಿನ ತೋಟದಿಂದ ಆಗಲಿಲ್ಲ, ಒಂದು ಟ್ಯಾಕ್ಟ್ರಿ ಉಪಕರಣಗಳಿಂದಾಗಲಿ, ಇಲ್ಲ ಯಂತ್ರೋಪಕರಣಗಳಿಂದಾಗಿ 500,000 ಸಂಪಾದನೆ ಮಾಡಿದರೆ ನಾವು ಅವತ್ತು ಬಂದಿರೋ ಅಂಥ ಕೂಲಿ ಕಾರ್ಮಿಕರಿಗೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಸರ್, ಈಗ ರೈತ ಬೆಳೆದಂಥ ಫಸಲುಗಳು ಖರೀದಿ ಮಾಡೋಕ್ಕೆ 3-4 ತಿಂಗಳು ಅಂತ ಬೇಕಾಗುತ್ತೆ. ಆ ಖರ್ಚು ವೆಚ್ಚಗಳಿಗೆ ಉಪಕರಣಗಳಿದ್ದರೆ ರೈತರಿಗೆ ಒಳ್ಳೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಈ ಕೃಷಿ ಜೊತೆಗೆ ಏನಾದ್ರು ಹೈನುಗಾರಿಕೆ, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಆತರ ಏನು ಮಾಡ್ತಾ ಇಲ್ವಾ ಸರ್? ಇಲ್ಲ, ಸದ್ಯಕ್ಕೆ ಅದೇನು ಮಾಡ್ತಾ ಇಲ್ಲ ಸರ್. ಅದು ಮಾಡಿದ್ರೆ ಅನುಕೂಲ ಸರ್, ನಾವು ಸದ್ಯಕ್ಕೆ ಮಾಡ್ತಾ ಇಲ್ಲ. ಈಗ ಸಾಕಷ್ಟು ಜನ ಯುವಕರು ನಿಮ್ಮಷ್ಟು ಆಸಕ್ತಿಯಿಂದ ಕೃಷಿ ಮಾಡಲ್ಲ, ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರತೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಹೇಳಕ್ ಏನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಕೃಷಿಯಲ್ಲಿ ನಾವು ಕಾಲಕ್ರಮೇಣ ಮಾನ್ಸೂನ್ ಸೀಸನ್ನು ಮತ್ತೆ ಈಗ ಹೆಂಗೆ ಕಾಲ, ಈಗ ನಾವು ಬಿತ್ತನೆ ಪ್ರಾರಂಭ ಆದಾಗ ಯಾವ ತಿಂಗಳಲ್ಲಿ ಏನು ಬಿತ್ತಿದ್ರೆ ನಮಗೆ ಲಾಭ ತರೋದು ಅಂತ ಫಸ್ಟ್ ಮುಂದೆ ಆಲೋಚನೆ ಮಾಡ್ಬೇಕು ಸರ್. ಅದು ಮಾಡಿದ್ರೆ ನಮಗೆ ಬಿತ್ತನೆ ಮಾಡಿದ್ರೆ ಯಾವತ್ತೂ ಲಾಸ್ ಅಂತೂ ಆಗೋದಿಲ್ಲ ಸರ್, ಲಾಭ ಬಂದೇ ಬರುತ್ತೆ. ಈಗ ನಿಮ್ಮ ಜಮೀನಿಗೆಲ್ಲ ಗೊಬ್ಬರ ಬೇಕಾಗುತ್ತೆ, ಏನಾದರೂ ಜಾನುವಾರುಗಳ ಸಾಕಾಣಿಕೆ ಮಾಡಿ ಗೊಬ್ಬರನ ಉತ್ಪಾದನೆ ಮಾಡ್ಕೊಂತಾರೆ ಅಥವಾ ಹೊರಗಡೆಯಿಂದ ಕೊಂಡ್ಕೊಂತಾರೆ ಸರ್? ಜಾನುವಾರುಗಳು ಮೊದಲೆಲ್ಲ ಬಹಳ ಇದ್ದು, ಇತ್ತೀಚಿನ ದಿನಗಳಲ್ಲಿ 1-2 ಕಟ್ಕೊಂಡಿದ್ವಿ, ಸ್ವಲ್ಪ ಮೇವುಗಳು ಕುಂಠಿತ ಆಗಿರೋದ್ರಿಂದ 2 ಎಮ್ಮೆಗಳು ಕಟ್ಕೊಂಡಿದ್ವಿ ಸರ್. ಅದರಲ್ಲಿ ಜಾಸ್ತಿ ಎಷ್ಟು ನಾವು ಸಗಣಿ ಸಂಗ್ರಹಣೆ ಮಾಡಕ್ಕಾಗಲ್ಲ, ಹೊರಗಡೆನು ಕೊಂಡ್ಕೊಂಡು ತೋಟಕ್ಕೆ ಏರ್ಕಂತೀವಿ ಸರ್. ನಾವು ಹೊರಗಡೆಯಿಂದ ಕೊಂಡ್ಕೊಂಬಂದ್ರೆ ಗೊಬ್ಬರ ತುಂಬಾ ರೇಟ್ ಇದೆಯಾ? ಹ್ಞೂ ಸರ್, ರೇಟ್ ಇದೆ ಸರ್. ಒಂದು ಲೋಡ್ ಟ್ಯಾಕ್ಟರ್ ಲೋಡ್ 5,000 ರೂಪಾಯಿ ಬೆಲೆ ಬಾಳುತ್ತೆ ಸರ್. ಯಾಕಂದ್ರೆ ಎಲ್ಲ ಜಾನುವಾರುಗಳು ಕಮ್ಮಿ ಆಗಿರೋದ್ರಿಂದ ಸಗಣಿಗೆ ಬೇಡಿಕೆ ಜಾಸ್ತಿ ಇದೆ ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದೆ. ಹ್ಞೂ ಸರ್, ಸಾಕಷ್ಟು ಲಾಭ ಗಳಿಸಿದೀನಿ. ಸ್ವಲ್ಪ ಮುಂದೆ ನಾನು ಒಬ್ಬ ರೈತ ಅಂತ ಕೆಲವರು ಗಣ್ಯರುಗಳಿಂದ ಅನ್ಸ್ಕೊಂಡಿದ್ದೀನಿ ಸರ್, ತುಂಬಾ ಸಂತೋಷ ಆಗುತ್ತೆ ಸರ್. ಮನೆಯಲ್ಲೆಲ್ಲ ಈ ಕೃಷಿ ಮಾಡ್ಲಿಕ್ಕೆ ಎಷ್ಟು ಜನ ಇದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ನಾವು ಇರೋದು ಇಬ್ಬರೇ, ಮಗ ಓದ್ತಾ ಇದ್ದಾನೆ ಸಣ್ಣನ್ ಸರ್, ಇರೋದು ಇಬ್ಬರೇ ಗಂಡ ಹೆಂಡತಿ ಸರ್, ನಮ್ಮ ತಾಯಿಯವರು ಮನೆ ಹತ್ರ ಇರ್ತಾರೆ ಸರ್. ಮತ್ತೆ ಇದನ್ನೆಲ್ಲ ನೋಡ್ಕೊಂಡು ಕೃಷಿ ಮಾಡ್ಲಿಕ್ಕೆ ಕಷ್ಟ ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ನನಗೆ ಚೆನ್ನಾಗೇ ಇದ್ದೀನಿ ಸರ್, ನಾನು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿದ್ದೀನಿ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಫೋನ್ ಕಾಂಟ್ಯಾಕ್ಟ್ ಇದೆ, ಬಂದು ನಮ್ಮ ತೋಟನ ನೋಡ್ಬೋದು ಸರ್. ನಾನು ಹೇಳೋದು ಬೇಡ, ಅವರೇ ನಮ್ಮ ತೋಟ ನೋಡಿದ್ರೆ ಅವ್ರು ನಾವು ಹೇಳಿದ್ದಂತ ಮಾಹಿತಿಗಳಲ್ಲಿ ಸರಿ ಇದೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ನಾನು ಹೇಳೋದಕ್ಕಿಂತ ನಮ್ಮ ತೋಟ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ವಿಜಯಕುಮಾರ್ ಅವ್ರು, ನಿಮ್ಮ ಫೋನ್ ನಂಬರ್ ಹೇಳ್ರಿ ಸರ್. 9008211431 ಸರ್. ರೈತ ಬಾಂಧವರೇ, ಇದು ರೇಣುಕಾಪುರದ ಕೃಷಿಕರಾದ ಜಿ ಎಸ್ ವಿಜಯಕುಮಾರ್ ಅವರ ಮೊಬೈಲ್ ಸಂಖ್ಯೆ 9008211431. ಬಹಳ ಸಂತೋಷ ವಿಜಯಕುಮಾರ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ತೊಗರಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ್ ಎಸ್ ದಾನರೆಡ್ಡಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ತೊಗರಿ ಬೆಳೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಹ ಕೀಟಗಳು ಯಾವ್ಯಾವು ಮತ್ತು ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ ಸರ್. ಹೀಗಾಗಿದ್ರೆ ತೊಗರಿ ಬೆಳೆ ಈಗ ಯಾವ ಹಂತದಲ್ಲಿದೆ, ಪ್ರಮುಖವಾಗಿ ಅದರಲ್ಲಿ ಯಾವ್ಯಾವ ಕೀಟಗಳನ್ನ ನಾವು ಕಾಣಬಹುದು ಸರ್? ಆಗಲೇ ನಾನು ಹೋದ ವಾರ ಆಮೇಲೆ ಒಂದು 10 ದಿವಸದ ಅವಧಿಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾನು ಸ್ವಲ್ಪ ಜಗಳೂರು ಭಾಗದಲ್ಲಿ ನಾನು ಭೇಟಿ ಕೊಟ್ಟಿದ್ದೆ ಅಧಿಕಾರಿಗಳ ಜೊತೆಗೆ. ಸೊ ಅಲ್ಲಿ ಪ್ರಮುಖ ಬೆಳೆ ಅಂತಂದ್ರೆ ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿರತಕ್ಕಂಥದ್ದು ಅಂತಂದ್ರೆ ತೊಗರಿ ಮತ್ತು ಶೇಂಗಾ ಬೆಳೆ. ಸೊ ಅಲ್ಲಿ ನಾನು ನೋಡಿದಾಗ ಕಂಡುಬಂದಿದ್ದು ಅಂತಂದ್ರೆ ಪ್ರಮುಖ ಕೀಟಗಳಿದ್ದಾವೆ. ಅವು ಯಾವ ಅಂತಂದ್ರೆ ತೊಗರಿ ಬೆಳೆಯಲ್ಲಿ ಒಂದು ಬಲೆ ಕಟ್ಟುವ ಕೀಟ ಅಥವಾ ಚುಕ್ಕೆ ಕಾಯಿ ಕೊರಕ ಅಂತ ಕರಿತೀವಿ ನಾವು. ಆಮೇಲೆ ಎರಡನೇದ್ದು ಕಾಯಿ ಕೊರಕ, ಮೂರನೇದ್ದು ಹೂವಾಡಿ ಕಾಯಿ ಕಟ್ಟುವ ಹಂತದಲ್ಲಿ ಕಾಯಿ ನೊಣ ಅಂತ ಬರುತ್ತೆ. ಇವು ಪ್ರಮುಖ ಕೀಟಗಳು ಅಂದ್ರೆ ಹಾನಿಯ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಇವು ತೊಗರಿ ಬೆಳೆಯಲ್ಲಿ. ಮೂರು ಪ್ರಮುಖ ಕೀಟ, ಇವುಗಳ ಬಗ್ಗೆ ನಿಮಗೆ ಪ್ರಮುಖ ಲಕ್ಷಣಗಳು ಹೆಂಗಿರುತ್ತೆ, ಆಮೇಲೆ ಹತೋಟಿ ಅಥವಾ ನಿರ್ವಹಣಾ ಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವು ಹೇಳ್ದಂಗೆ ಈ ಬಲೆ ಕಟ್ಟುವ ಕೀಟ ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ರೈತರು ಗುರುತಿಸಬಹುದು, ಅಂದ್ರ ನಿರ್ವಹಣಾ ಕ್ರಮಗಳು ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಸೊ ಈಗ ನೋಡಿ, ಈಗ ತೊಗರಿ ಬಿತ್ತಿದ ಮೇಲೆ ಬೆಳವಣಿಗೆ ಹಂತ ಮುಗಿದ್ಮೇಲೆ ಇನ್ನೇನು ಹೂ ಆಡೋ ಹಂತದಲ್ಲಿ ಇರುತ್ತಲ್ಲ ರೈತರೆ, ಶೇಕಡ 10-15% 20% ಹೂ ಆಡೋ ಹಂತದಲ್ಲಿ ನಾವು ನೋಡಬಹುದು ಈ ಬಲೆ ಕಟ್ಟು ಪತಂಗ ಅಂತ ನಾವೆಲ್ಲ ಕರಿತೀವಿ. ಎಲ್ಲ ಚುಕ್ಕೆ ಕಾಯಿ ಕೊರಕ ಆಗಿರ್ಬೋದು, ಕಾಯಿ ಕೊರಕ ಆಗಿರ್ಬೋದು, ಪತಂಗ ಜಾತಿಗೆ ಸೇರಿದಂಥವು. ರಾತ್ರಿ ಹೊತ್ತಲ್ಲಿ ಪತಂಗಗಳು ಬಂದು ಚಿಗುರೆಲೆ, ಮೊಗ್ಗು ಮತ್ತು ಹೂಗಳಲ್ಲಿ ಆ ಭಾಗದಲ್ಲಿ ನೀವು ನೋಡಬೇಕು. ಯಾವಾಗ್ಲೂ ಗಮನ ಇಟ್ಟುಕೊಡ್ರಿ ರೈತರೆ, ಇದನ್ನ ಇವೆಲ್ಲ ಬಹಳ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಕೆಳಗಿನ ಭಾಗ ನೋಡಕ್ ಹೋಗ್ಬೇಡಿ, ಮೇಲ್ಗಡೆ ಚಿಗುರೆಲೆ, ಹೂ, ಮೊಗ್ಗು ಹಂತದಲ್ಲಿ ಈ ಪತಂಗ ರಾತ್ರಿ ಹೊತ್ತಲ್ಲಿ ಬಂದು ಬಿಡಿಬಿಡಿಯಾಗಿ ಮೊಟ್ಟೆಗಳನ್ನ ಇಟ್ಟೋಗುತ್ತೆ. ಬೆಳ್ಳಗೆ ಸೂರ್ಯನ ಕಿರಣಗಳಿಗೆ ಹೊಳಿತಾ ಇರ್ತವೆ. ಅಂತ ಮೊಟ್ಟೆಗಳು ನೀವು ಏನಾದ್ರೂ ಕಂಡು ಬಂದ್ರೆ ಇವು ಕಾಯಿ ಕೊರಕ ಮತ್ತು ಚುಕ್ಕೆ ಕಾಯಿ ಕೊರಕದ ಮೊಟ್ಟೆ ಅಂತ ನೀವು ಗಮನಿಸಬಹುದು. ಪತಂಗ ಎಲ್ಲೋ ಒಂದ್ ಕಡೆ ಅಂದ್ರೆ ಹೇಳಿದ್ನಲ್ಲ, ರಾತ್ರಿ ಹೊತ್ತಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತೆ, ಹಗಲೊತ್ತು ಕಾಣಿಸಲ್ಲ ಅದು ಕಣ್ಣಿಗೆ. ಎಲ್ಲೋ ಒಂದ್ ಕಡೆ ಪೋದೆಯಲ್ಲಿ ಅವತ್ಕೊಂಡು ಕುತ್ಕೊಂಡಿರುತ್ತೆ. ನೀವೇನ್ ಮಾಡ್ಬೇಕಂತಂದ್ರೆ ಮೊಟ್ಟೆಗಳನ್ನು ಫಸ್ಟ್ ಗುರುತಿಸಬೇಕು. ಆಮೇಲೆ ಇವೇನ್ ಮಾಡ್ತಾವ ಅಂತಂದ್ರೆ ಮೊಟ್ಟೆಯಿಂದ ಮರಿಗಳು ಆಚೆ ಬರ್ತಾವಲ್ಲ ಒಂದ್ ವಾರಕ್ಕೆ, ಇವೇನ್ ಮಾಡ್ತವೆ ಬಲೆ ಕಟ್ಟುವ ಕೀಟ ಅಥವಾ ಚುಕ್ಕೆ ಕಾರ್ಯಕರ್ಕ ಚಿಗುರೆಲೆ ಮತ್ತು ಮೊಗ್ಗಗಳನ್ನ ಒಟ್ಟುಗೂಡಿಸಿ ಬಲೆಯನ್ನ ಹೆಣೆದ್ಬಿಟ್ಟು ಒಳಗಡೆ ಮೊಟ್ಟೆಯಿಂದ ಮರಿಗಳು ಏನ್ ಮಾಡ್ತವೆ ಹಸಿರು ಭಾಗವನ್ನ ಮತ್ತು ಮೊಗ್ಗವನ್ನ ಕೆರೆದು ಅಥವಾ ಕಚ್ಚಿ ತಿಂತವೆ. ಇದರಿಂದ ಏನಾಗುತ್ತೆ, ಹೂವು ಮೊಗ್ಗು ಎಲ್ಲ ಒಣಗ್ಬಿಡುತ್ತೆ, ಬಾಡುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಹೂ ಉದುರೋದನ್ನ ನೀವು ನೋಡಬಹುದು. ಆ ಉದುರುವಂತ ಭಾಗವನ್ನ ನೀವು ತೆಗೆದು ನೋಡಿದ್ರೆ ಒಳಗಡೆ ಹುಳ ಇರುತ್ತೆ, ಅಲ್ಲೇನೆ ಬಲೆಯಲ್ಲೇನೆ ಕೋಶಾವಸ್ಥೆ ಹೋಗುತ್ತೆ. ತದನಂತರ ಮುಂದಿನ ಬೆಳೆ ಯಾವ್ದಾದ್ರು ಸೂಕ್ತವಾದಂತ ಪರ್ಯಾಯ ಬೆಳೆ ಇದ್ರೆ ಅದು ಪತಂಗವಾಗಿ ಮಾರ್ಪಡುತ್ತೆ. ಸೊ ಈ ಹಂತದಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಹೂ ಆಡುವ ಹಂತದಲ್ಲಿ ಆಗ್ಲೇ ಹೇಳಿದ್ನಲ್ಲ 15-20% ಶೇಕಡ. ಸೊ ಅಂತ ಟೈಮಲ್ಲಿ ನೀವು ಮೊಟ್ಟೆಗಳನ್ನ ಗುರುತಿಸಬೇಕು. ಬೆಳ್ಳಗೆ ಮೊಟ್ಟೆಗಳನ್ನ ಗುರುತಿಸಿದ್ದೇ ಆದರೆ ಸೊ ಅವಾಗ ಏನ್ ಮಾಡ್ಬೇಕಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ, ಸೊ ಮೊಟ್ಟೆ ಇಡುವ ಮುಂಚಿತವಾಗಿ ನೀವೇನ್ ಮಾಡ್ರಿ, ಎಲ್ಲಾ ರೈತರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಿರಿ ಇದನ್ನ, ಇನ್ಮೇಲಿಂದ ಗಮನ ಇಟ್ಕೊಳ್ರಿ. ಮೋಹಕ ಬಲೆ ಅಂತ ಸಿಗ್ತವೆ. ಮೋಹಕ ಬಲೆ ಅಂದ್ರೆ ಪತಂಗಗಳನ್ನ ಆಕರ್ಷಣೆ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಆ ಬಲೆಯಲ್ಲಿ ಬೆಳೆಸ್ಬಿಟ್ಟು ಪತಂಗಗಳನ್ನು ಸೆರೆ ಹಿಡಿಯೋದು. ಆ ಪದ್ಧತಿ ಬಹಳ ಕಡಿಮೆ ಖರ್ಚಿನಲ್ಲಿ ಆಗುವಂತದ್ದು. ಮೋಹಕ ಬಲೆ ಅಂದ್ರೆ ಬೀಡೆ ಸಮೀಕ್ಷೆ ಅಂತ ಮಾಡೋದಾದ್ರೆ ಎಕರೆಗೆ 2-3 ಹಾಕಿದ್ರೆ ಸಾಕು ಮೋಹಕ ಬಲೆ. ಅಂದ್ರೆ ಪ್ರತಿಯೊಂದು ಕೀಟಕ್ಕೆ ಮೋಹಕ ಬಲೆ ಅಂದ್ರೆ ಲೂರ್ ಅಂತ ಸಿಗುತ್ತೆ, ಬಲೆ ಒಂದೇ, ಒಳಗಡೆ ಒಂದು ಆಕರ್ಷಣೆ ಮಾಡುವಂತ ಕೀಟಕ್ಕೆ ಒಂದು ಸೂಕ್ತವಾದಂತ ಲೂರ್ ಅಂತ ಟ್ಯೂಬ್ ತರ ಇರುತ್ತೆ, ಅದು ಮಾತ್ರ ವ್ಯತ್ಯಾಸ ಆಗುತ್ತೆ ಕೀಟದಿಂದ ಕೀಟಕ್ಕೆ. ಚುಕ್ಕೆ ಕಾಯಿ ಕೊರಕದ ಲೂರ್ ಕೊಡ್ರೆ ಅಂದ್ರೆ ಕೊಡ್ತಾರೆ. ಸೊ ಅದನ್ನ ನೀವು ಆ ಬಲೆಯಲ್ಲಿ ಇಟ್ಟುಬಿಟ್ರೆ ಎಲ್ಲ ಬಲೆ ಕಟ್ಟುವ ಕೀಟದ ಪತಂಗಗಳು ಬಂದು ಅದರಲ್ಲಿ ಬೀಳ್ತವೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೀಳ್ತಾ ಇದ್ರೆ ಮೋಹಕ ಬಲೆಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ರಿ. ಸೊ ಕಡಿಮೆ ಬೀಳ್ತಾ ಇದ್ರೆ ಪರವಾಗಿಲ್ಲ, 2-3 ಎಕರೆಗೆ ಇರಲಿ. ಹೆಚ್ಚಿಗೆ ಅಂತಂದ್ರೆ 8-10, 10-12 ಒಂದು ಎಕರೆಗೆ ಹಾಕಿದ್ರೆ ಒಳ್ಳೆಯದು. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪತಂಗಗಳನ್ನು ಸೆರೆ ಹಿಡಿದ್ರೆ ಅಷ್ಟು ಮೊಟ್ಟೆಗಳನ್ನು ಇಡೋದನ್ನು ನೀವು ಪ್ರಾರಂಭಿಕ ಹಂತದಲ್ಲೇ ನಿಲ್ಲಿಸಬಹುದು. ಸೊ ಇದರಿಂದ ನಿಮಗೆ ಬಹಳ ನಿರ್ವಹಣೆ ವೆಚ್ಚ ಕಡಿಮೆ ಆಗುತ್ತೆ. ಅಂದ್ರೆ ನಾವು ರಾಸಾಯನಿಕ ಸಿಂಪಡಣೆ ಮಾಡಿದಾಗ ತುಂಬಾ ಖರ್ಚು ಜಾಸ್ತಿ ಬರುತ್ತೆ, ನೀವು ಹೇಳಿದ ಹಂಗೆ ಈ ಮೋಹಕ ಬಲೆಯನ್ನು ಉಪಯೋಗಿಸಿದಾಗ ಖರ್ಚು ಕಡಿಮೆ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ? ಹೌದು, ನಾವು ನೋಡಬಹುದು ಕಡಿಮೆ ಖರ್ಚಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪತಂಗಗಳ. ಈಗ ನೋಡ್ರಿ, ಬರೀ ಯಾವಾಗ್ಲೂ ನಾವು ಕೀಡಿ ಬಿದ್ದಾವೆ, ಕೀಡಿ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಬೆಳೆ ಕೀಟದ ಹಂತದಲ್ಲಿ ಅಂತಂದ್ರೆ ಈಗ ಕೀಡಿನೇ ಹಾನಿಕಾರಕ ಹಂತ, ಮೊಟ್ಟೆ ಅಲ್ಲ, ಪತಂಗ ಅಲ್ಲ. ಬಟ್ ನಾವು ಮಿಕ್ಕಿದ ಬೆಳವಣಿಗೆ ಹಂತಗಳನ್ನು ನಿರ್ಲಕ್ಷಣೆ ಮಾಡಬಾರದು. ಯಾಕಂದ್ರೆ ಮೊಟ್ಟೆಗಳ ಗುಂಪು ಒಡೆದ ಮರಿಗಳು ಆಚೆ ಬರ್ತವೆ. ಅದಕ್ಕಿಂತ ಮುಂಚೆ ಮೊಟ್ಟೆ ಇಡೋದು ಯಾವುದು, ಪತಂಗ. ಪತಂಗನ ನಾವು ಸಾಯಿಸ್ಬಿಟ್ರೆ ಒಂದೊಂದು ಪತಂಗ ಹೆಚ್ಚು ಕಡಿಮೆ ತನ್ನ ಜೀವಿತಾವಧಿಯಲ್ಲಿ ಸರಾಸರಿ 200 ಹಿಡ್ಕೊಂಡು ಕೆಲವು ಕೀಟಗಳು 1,000 ಮೊಟ್ಟೆ ಇಡ್ತವೆ ಜೀವಿತಾವಧಿಯಲ್ಲಿ, ಒಂದು ಜೀವಿತಾವಧಿಯಲ್ಲಿ. ಅಷ್ಟು ಪತಂಗಗಳನ್ನ ನಾವು ಸೆರೆ ಹಿಡಿದ್ರೆ 1,000 ಸಂಖ್ಯೆ ಮೊಟ್ಟೆಗಳನ್ನ ನಾವು ಇಡೋದನ್ನ ನಿಲ್ಲಿಸಬಹುದು, ತಡೆಗಟ್ಟಬಹುದು. ಸೊ ಹಾಗಾಗಿ ಯಾವುದೇ ಬೆಳವಣಿಗೆ ಹಂತವನ್ನ ನಾವು ನಿರ್ಲಕ್ಷಿಸಬಾರದು. ಸೊ ಹಾಗಾಗಿ ಮೋಹಕ ಬಲೆಗಳನ್ನ ಅಳವಡಿಸಿ ಪತಂಗಗಳನ್ನು ಸೆರೆ ಹಿಡಿದಿದ್ದಾದ್ರೆ ಮೊಟ್ಟೆಗಳ ಗುಂಪನ್ನ ಅಥವಾ ಸಂಖ್ಯೆಯನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಒಂದು ಇಷ್ಟಾಗ್ಯೂ ಕೂಡ ಬೇರೆ ಕಡೆಯಿಂದ ವಲಸೆ ಬಂದಿರ್ತವೆ. ಸೊ ಅಂದ್ರೆ ಈ ಮೋಹಕ ಬಲೆಯ ಅವಧಿ ಎಷ್ಟು ಅಂತಂದ್ರೆ 20-25 ದಿವಸ ಮಾತ್ರ ಇರುತ್ತೆ. ಆಮೇಲೆ ನಾವು ಅದರ ಲ್ಯೂರ್ ಅನ್ನ ಚೇಂಜ್ ಮಾಡಬೇಕಾಗತ್ತೆ. ಕೆಲವು ಟೈಮಲ್ಲಿ ಮರ್ತ್ ಬಿಡ್ತಾರೆ, ಅಂತ ಟೈಮಲ್ಲಿ ಏನಾಗುತ್ತೆ, ಮೊಟ್ಟೆಗಳು ಅಂದ್ರೆ ಪತಂಗಗಳು ಬೇರೆ ಹೊಲದಿಂದ ವಲಸೆ ಬರ್ತವೆ. ಮೊಟ್ಟೆ ಇಟ್ಟರು ಕೂಡ ಅಂತ ಮೊಟ್ಟೆಯಿಂದ ಮರಿ ಬಂದ್ರು ಕೂಡ, ಅಂದ್ರೆ ಮೊಟ್ಟೆ ಇಟ್ಟಿರ್ತವೆ, ನಾವು ಕಣ್ಣಿಗೆ ಕಾಣಿಸ್ತಿರ್ತಾವೆ, ಮೋಹಕ ಬಲೆ ಹಾಕಿದ್ರು ಕೂಡ ಕಾಣಿಸ್ತಿರ್ತಾವೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಸಿಂಪರಣೆ ತಗೋಬೇಕು. ಯಾವ್ದಂದ್ರೆ ಜೈವಿಕ ಸಿಂಪರಣೆ ಮಾಡ್ಬೇಕು ಅಂತಂದ್ರೆ ಬೇವಿನ ಎಣ್ಣೆ, ನೀಮ್ ಆಯಿಲ್ ಅಂತ ಕರಿತೀವಿ, 1,500 PPM ಅಂತ ಬರುತ್ತೆ. ಅದನ್ನ 2 mL ಪ್ರತಿ 1 L ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೆ. ಆದ್ರೆ ಬೇವಿನ ಎಣ್ಣೆ ಏನ್ ಕೆಲಸ ಮಾಡುತ್ತಂದ್ರೆ ತತ್ತಿ ನಾಶಕ ಅಥವಾ ಮೊಟ್ಟೆ ನಾಶಕವಾಗಿ ಕೆಲಸ ಮಾಡುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ರಿ. ಇದಾದ್ಮೇಲೆ ಒಂದು 10-12 ದಿವಸ ಸ್ವಲ್ಪ ಬಿಡುವು ಕೊಟ್ಟು ಇನ್ನೊಂದು ರಾಸಾಯನಿಕ ಕೀಟನಾಶಕ ಬರುತ್ತೆ, ಪ್ರೊಫೆನಫಾಸ್ ಅಂತ ಹೇಳಿ. ಅದನ್ನ 2 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೆ ಆದರೆ ಅದು ಕೂಡ ತತ್ತಿ ನಾಶಕವಾಗಿ ಪರಿಣಾಮಕಾರಿಯಾಗಿ ತತ್ತಿಗಳನ್ನ ನಾಶ ಮಾಡುವಲ್ಲಿ ಇವೆರಡು ಕೆಲಸ ಮಾಡುತ್ತವೆ. ಇವೆರಡು ಅನ್ನ ನೀವು ಸಿಂಪರಣೆ ಮಾಡಿದ್ದೆ ಆದರೆ ಒಂದು ಪತಂಗಗಳನ್ನ ಸೆರೆ ಹಿಡಿದಿರ್ತೀರಾ, ಆಮೇಲೆ ಉಳಿದಿರೋ ಮೊಟ್ಟೆಗಳನ್ನು ನೀವು ಮೊಟ್ಟೆ ನಾಶಕವಾಗಿ ಇವೆರಡು ಸಿಂಪರನ್ನು ತಗೊಂಡಿದ್ದಾದರೆ ಶೇಕಡ 60-70% ಕಡಿಮೆ ಖರ್ಚಿನಲ್ಲಿ ನೀವು ಕೀಟದ ಹಾವಳಿಯನ್ನು ತಡೆಗಟ್ಟಬಹುದು. ಅಂದರೆ ನಮ್ಮ ರೈತರು ಸಾಕಷ್ಟು ಜನ ಈ ಊದಿರ್ತವೆ ಅಂತಾರೆ, ಹಂಗಾಗ್ಬಿಟ್ಟು ಈ ಒಂದು ಬಲೆ ಕಟ್ಟುವ ಈ ಕೀಟಗಳಿಂದ ಹೆಚ್ಚು ಹೂ ಊದ್ರ ಸಾಧ್ಯತೆ ಇದ್ರೆ ಅಂತ ಅಂತಾರ ಸರ್? ಹೌದು. ಹೆಚ್ಚೆಚ್ಚವಾಗಿ ನೀವು ಹೂ ಉದುರೋದು ಅಂತಂದ್ರೆ ಈ ಪೋಷಕಾಂಶ ಕೊರತೆಯಿಂದ ಅಲ್ಲ ಸರ್, ಅದು ಈಗ ನೋಡಬಹುದು ನೀವು ರೈತರ ಹೂದ್ರದ ಅಂತಂದ್ರೆ ಹೂವನ್ನ ತೆಗೆದು ನೋಡ್ರಿ ಒಳಗಡೆ ಹುಳ ಇರ್ತವೆ, ಇಲ್ಲಾಂದ್ರೆ ಕೋಶಾವಸ್ಥೆ ಹೋಗಿರ್ತವೆ, ಅದು ಬಲೆ ಕಟ್ಟುವ ಅಥವಾ ಚಿಕ್ಕೆ ಕಾಯಿ ಕೊರಕನ ಇರುತ್ತೆ. ಸೊ ತದನಂತರ ಹೆಂಗೆ ಪರಾಗಸ್ಪರ್ಶ ಆಗಿ ಕಾಯಿ ಕಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ ಅವಾಗ ನಿಮ್ಗೆ ಕಾಯಿ ಕೊರಕ ನೋಡಬಹುದು. ಸೊ ಅದು ಕೂಡ ಮೊಟ್ಟೆ ಹೂವಿನ ಹಂತದಲ್ಲೇ ಪ್ರಾರಂಭ ಆಗುತ್ತೆ ಕಾಯಿ ಕೊರಕದ್ದು ಕೂಡ. ಸರ್, ಈ ಹೂವಾದ ನಂತರ ಈ ಕಾಯಿಗೆ ಬರುತ್ತೆ, ಈ ಕಾಯಿಗೆ ಬಂತ ಸಂದರ್ಭದಲ್ಲಿ ಈ ಕಾಯಿ ಕೊರಕ ಹುಳುಗಳು ಕಾಣಿಸ್ಕೊಳ್ತ ಅಂತ ಹೇಳಿದ್ರೆ ಯಾವ ರೀತಿ ಲಕ್ಷಣಗಳು ಇರ್ತವೆ, ಅದನ್ನ ಯಾವ ರೀತಿ ಗುರುತಿಸಬೇಕಾಗತ್ತೆ ರೈತರು, ಅದನ್ನ ಯಾವ ರೀತಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ಈಗ ಕಾಯಿ ಕೊರಕ ಅಂತಂದ್ರೆ ಇದು ಬಹು ಬೆಳೆ ಕೀಟ ಅಂತಾನು ಕರಿಬಹುದು, ಅಥವಾ ಬಹಳ ಮೊಂಡು ಕೀಟ ರೈತ ಬಾಂಧವರು. ಇದು ಕಾಯಿ ಕೊರಕ ಅಂದ್ರೆ ಹಸಿರು ಕಾಯಿ ಕೊರಕ, ಇದು ಬರೇ ನಿಮ್ಮ ತೊಗರಿಗೆ ಅಷ್ಟೇ ಅಲ್ಲ, ಟೊಮೆಟೊ ಬೆಳೆ ಆಗಿರ್ಬಹುದು, ಬದನೆಗಾಗಿರ್ಬಹುದು, ಮೆಣಸಿನ ಗಿಡಕ್ಕಾಗಿರ್ಬಹುದು, ತರಕಾರಿ ಬೆಳೆಗಳಿಗಾಗಿ ಸಾಕಷ್ಟು ಸಸ್ಯಗಳಿಗೆ ಇದು ಬಾಧೆಯನ್ನು ಉಂಟು ಮಾಡತಕ್ಕಂಥ ಬಹಳ ಮೊಂಡು ಕೀಟ ಇದು, ಹಸಿರು ಕೀಡೆ ಅಂತ ಕರಿತೀವಿ ನಾವು. ಸೊ ಈಗ ಪರಾಗಸ್ಪರ್ಶ ಆಗಿ ಹೂವಿನ ಹಂತ ಮುಗಿದು ಕಾಯಿ ಕಚ್ಚು ಹಂತದಲ್ಲಿ ಏನಾಗುತ್ತೆ, ಹಸಿರು ಹುಳುಗಳು ಇರ್ತಾವಲ್ಲ ಪ್ರಾರಂಭದ ಹಂತದಲ್ಲೇ ಮೊಟ್ಟೆಯಿಂದ ಮರಿ ಆಚೆ ಬಂದಿರ್ತವೆ, ಮರಿಗಳು ಪ್ರಾರಂಭಿಕ ಹಂತದಲ್ಲಿ ಕೆರೆ ತಿಂತವೆ ಹಸಿರು ಭಾಗವನ್ನ. ತದನಂತರ ಬಲಿತ ಹುಳುಗಳು ಏನ್ ಮಾಡ್ತವೆ, ಕಾಯಿಯನ್ನ ಕೊರಿತವೆ, ಒಂದು ಕಡೆ ಎರಡು ಕಡೆ ಕಾಯಿಯಲ್ಲಿ ಕೊರೆದ್ಬಿಟ್ಟು ದೇಹದ ಅರ್ಧ ಭಾಗ ಮಾತ್ರ ಕಾಯಿ ಒಳಗಿರುತ್ತೆ, ಇನ್ನು ಅರ್ಧ ಭಾಗ ಮಾತ್ರ ಕಾಯಿಯ ಹೊರಗ್ ಭಾಗದಲ್ಲಿರುತ್ತೆ. ಸೊ ಅರ್ಧಂಬರ್ಧ ತಿಂದು ಬಿಟ್ಟು ಬಿಡ್ತವೆ. ಸೊ ಅಲ್ಲಿ ಸಂಪೂರ್ಣವಾಗಿ ಕಾಯಿನೂ ಬಲಿಯೋಲ್ಲ. ಆಮೇಲೆ ನಿಮಗೆ ಸೀಳ್ ನೋಡಿದಾಗ ಅರ್ಧಂಬರ್ಧ ಎಲ್ಲ ಸಂಪೂರ್ಣವಾಗಿ ಬಲಿತಿರೋದಿಲ್ಲ ಅಥವಾ ಕಾಯಿ ಮಾಗಿರೋದಿಲ್ಲ. ಸೊ ಆ ಥರ ಹಾನಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಸಂಪೂರ್ಣವಾಗಿ ಒಂದು ಕಾಯಿ ತಿನ್ನಲ್ಲ ಇದು, ಅಲ್ಲಿವರೆಗೆ ಇದು ತಡೆಯಲ್ಲ, ಅರ್ಧಂಬರ್ಧ ತಿನ್ನೋದು ನಾಶ ಮಾಡೋದು ಮತ್ತು ಇನ್ನೊಂದು ಬೇರೆ ಕಾಯಿಗೆ ವಲಸೆ ಹೋಗೋದು. ಈ ಥರ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಹಾನಿ ಉಂಟಾಗುತ್ತೆ. ಸೊ ಅದಕ್ಕೆ ನಿಮಗೆ ಸಮಯ ಕೊಡಲ್ಲ ಅದು. ಸೊ ಇದನ್ನು ನೀವು ತಡೆಗಟ್ಟಬೇಕಂದ್ರೆ ಆಗಲೇ ಹೇಳಿದ್ನಲ್ಲ, ಹೂ ಆಡೋ ಹಂತದಲ್ಲೇ ನೀವು ಆ ಮುಂಚೆ ತಿಳಿಸಿದ ಸಿಂಪರಣೆಯನ್ನು ಮಾಡಿದ್ದೇ ಆದರೆ ಚುಕ್ಕೆ ಕಾಯಿ ಕೊರಕ ಮತ್ತು ಕಾಯಿ ಕೊರಕದ ಬಾಧೆಯನ್ನು ತಕ್ಕ ಮಟ್ಟಿಗೆ ನೀವು ಕಂಟ್ರೋಲ್ ಮಾಡಬಹುದು. ಸೊ ಅದರ ಜೊತೆಗೆ ಮೋಹಕ ಬಲೆ ಅಂತ ಹೇಳಿದ್ನಲ್ಲ, ಅದೇ ಮೋಹಕ ಬಲೆಗೆ ಸಾಧನಕ್ಕೆ ಆ ಲೂರನ್ನು ಚೇಂಜ್ ಮಾಡಬೇಕು. ಚುಕ್ಕೆ ಕಾಯಿ ಕೊರಕಕ್ಕೆ ತೆಗೆದುಬಿಟ್ಟು ಕಾಯಿ ಕೊರಕದ್ದು ಲೂರ್ ಕೊಡ್ರಿ ಅಂದರೆ ಕೊಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಆ ಲೂರ್ ಮಾತ್ರ ತೊಗೊಂಬಂದು ಇರೋ ಕಟ್ಟಿರುವಂಥ ಬಲೆಗೇನೆ ನೀವು ಸಿಗಿಸ್ಬಿಟ್ರೆ ಸುಮಾರು 20-25 ದಿವಸ ಅದು ಏನಾಗುತ್ತೆ, ಪ್ರೌಢ ಪತಂಗಗಳನ್ನು ಸೆರೆ ಹಿಡಿದ್ರಲ್ಲಿ ಅದು ಯಶಸ್ವಿ ಆಗುತ್ತೆ. ಸಾಕಷ್ಟು ಮೊಟ್ಟೆಗಳ ಗುಂಪನ್ನು ಕೂಡ ನೀವು ಹತೋಟಿ ಮಾಡಬಹುದು. ಸೊ ಆಮೇಲೆ ಈ ಹಸಿರು ಕಾಯಿ ಕೊರಕ ಏನಿದೆ ಅಲ್ಲ, ಹಸಿರು ಕಾಯಿ ಕೊರಕ ಅಂತೂ ಕರಿತೀವಿ ನಾವು, ಇದನ್ನು ನಾವು 2-3 ಸಿಂಪರಣೆಯಲ್ಲಿ ಹತೋಟಿ ಮಾಡಬಹುದು. ಮೊಟ್ಟ ಮೊದಲಿದ್ದ ಆಗಲೇ ಹೇಳಿದಂಗೆ ನಿಮಗೆ ತತ್ತಿನಾಶಕ ಬೇವಿನೆಣ್ಣೆ ಮತ್ತು ಪ್ರೊಫೆನಫಾಸು. ತದನಂತರ ಬಂದಿರುವಂಥ ಮೊಟ್ಟೆಯಿಂದ ಬಂದಿರುವಂಥ ಹುಳುಗಳು, ಹಸಿರು ಹುಳುಗಳೇನಿರ್ತಾವಲ್ಲ, ಸೊ 4-5 ಬೆಳವಣಿಗೆ ಅಂತ ನಾವು ಕಾಣಬಹುದು ಹುಳುಗಳಲ್ಲಿ. ತದನಂತರ ಕೋಶಾವಸ್ಥೆ ಹೋಗುತ್ತೆ. ಬೆಳವಣಿಗೆ ಹಂತದಲ್ಲಿ ಪ್ರಥಮ 3 ಬೆಳವಣಿಗೆ ಅಂತ ಇರ್ತಾವಲ್ಲ, ಸೊ ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಮಾಮೆಕ್ಟಿನ್ ಬೆಂಜವೇಟ್ ಅಂತ ಸಿಗುತ್ತೆ, ಅದು ನಾವು ಶಾವಗೆ ಅಂತ ಕರಿತೀವಿ. ಸೊ ಅದನ್ನು ನೀವು 0.2 ಗ್ರಾಮ್ ಅಂದರೆ 1 ಲೀಟ್ರಿಗೆ 0.2 ಗ್ರಾಮ್, ಸೊ ಅಂದರೆ ಒಂದು ಕ್ಯಾನಿಗೆ 5-6 ಗ್ರಾಮ್, ಕ್ಯಾನಿನ ಲೆಕ್ಕದಾಗ ಹೇಳಿದ್ರೆ 5-6 ಗ್ರಾಮ್ ಅಷ್ಟು ಆ ಕೀಟನಾಶಕವನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಕಾಯಿ ಎಲ್ಲಿ ಬಿಟ್ಟಿರುತ್ತೋ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ ಬೇಡ, ಎಲ್ಲಿ ಕಾಯಿ ಕಚ್ಚಿರುತ್ತೋ ಆ ಭಾಗದಲ್ಲಿ ಸಂಪೂರ್ಣ ತೊಯ್ಯಂಗೆ ಹೊಡೆದ್ರೆ ಪ್ರಾರಂಭಿಕ ಹಂತದಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವು ನಿರ್ಮೂಲನೆ ಮಾಡಬಹುದು. ಅಥವಾ ನಿರ್ಲಕ್ಷ್ಯ ವಹಿಸಿಬಿಟ್ರೆ 3ನೇ ಹಂತ ದಾಟಿ 4ನೇ ಹಂತ 5ನೇ ಹಂತ ಕೋಯ್ತಂತಂದ್ರೆ ಬಲ್ತ್ ಬಿಡ್ತಾವ ಇದು ಹುಳುಗಳು. ಸೊ ಹುಳ ಬಲಿತ್ ಬಿಡ್ತು ಅಂತಂದ್ರೆ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ, ನಾವು ಬೆಂಜವೇಟು ಅಥವಾ ಶಾವಗೆ ಹೊಡೆದ್ರೆ ಅದು ಪರಿಣಾಮಕಾರಿ ಆಗೋದಿಲ್ಲ, ಮತ್ತೆ ಹೆಚ್ಚಿನ ವೆಚ್ಚ ಕೊಟ್ಟು ನಾವು ಈಗ ಕೊರಾಜಿನ್ ಅಂತ ಬರುತ್ತೆ, ಕ್ಲೋರಾಂಟನ್ ಇಲ್ಲಿ ಪುರೋಳಿ ಅಂತ ಬರುತ್ತೆ, ಅಥವಾ ಫೇಮ್ ಫ್ಲೂ ಬೆಂಡಮೈಡ್ ಅಂತ ಬರುತ್ತೆ, ಸವುಗಳಿಗೆ ಸ್ವಲ್ಪ ವೆಚ್ಚ ಜಾಸ್ತಿ, ಅವನ್ನ ಬಳಕೆ ಮಾಡಿ ನಾವು ಮತ್ತೆ ಸಿಂಪರಣೆ ಮಾಡಿ ಕೀಟ ಹತೋಟಿ ಮಾಡಬೇಕಾಗತ್ತೆ. ಸೊ ಅದೊಂದು ಆ ಗೋಜಿ ಹೋಗಬಾರದು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಅಂದ್ರೆ ಮರಿ ಇದ್ದಾಗನೇ ಬೆಂಜವೇಟ್ ಅಥವಾ ಶಾವಂಗೆಯನ್ನು ನಾವು ಸಿಂಪರಣೆ ಮಾಡಬಹುದು. ಇನ್ನೊಂದು ಜೈವಿಕ ಪದ್ಧತಿ ಬರುತ್ತೆ, ಇಲ್ಲಿ ಸ್ವಲ್ಪ ನಮ್ಮ ದಾವಣಗೆರೆ ಅಥವಾ ಜಗಳೂರು ಭಾಗದಲ್ಲಿ ಸ್ವಲ್ಪ ಪ್ರಚಲಿತ ಕಡಿಮೆ, ಧಾರವಾಡ ಜಿಲ್ಲೆಯಲ್ಲಿ ಸ್ವಲ್ಪ ಅದನ್ನ ಬಳಕೆ ಜಾಸ್ತಿ. ನಂಜಾನು ರೋಗ ಅಂತ ಬರುತ್ತೆ, HANPV ಅಂತ ಕರಿತೀವಿ, ಅದರ ಹೆಸರು HANPV. ಹೆಚ್ಎ ಅಂತಂದ್ರೆ ಹಸಿರು ಕಾಯಿ ಕೊರಕ ಅಥವಾ ಹೆಲಿಕೋರ್ಪಾ ಆರ್ಮಿಜರ್ ವೈಜ್ಞಾನಿಕ ಹೆಸರು. NPV ಅಂದ್ರೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಬರುತ್ತೆ, ಅಂದ್ರೆ ಹುಳುಗಳಿಗೆ ನೈಸರ್ಗಿಕವಾಗಿ ಆ ನಂಜು ತಗುಲಿರುತ್ತೆ, ಅದು ಉಸಿರಾಡೋ ನಳಿಕೆಯಲ್ಲಿ ಹೋಗ್ಬಿಟ್ಟು ಉಸಿರುಗಟ್ಟಿಸ್ಬಿಟ್ಟು ಹುಳುಗಳನ್ನು ಸಾಯಿಸಿರುತ್ತೆ. ಅಂತ ಹುಳುಗಳನ್ನು ಆಯ್ಕೆ ಮಾಡ್ಕೊಂಬಂದು ಪ್ರಯೋಗಾಲಯದಲ್ಲಿ ಅದನ್ನ ಬೇರ್ಪಡಿಸಿ ಅದನ್ನ ರೆಡಿ ಮಾಡಿರ್ತಾರೆ, ಅಂಥದನ್ನು ಕೂಡ ನೀವು ತರಿಸ್ಕೊಂಡ್ಬಿಟ್ಟು ಸಿಂಪರಣೆ ಮಾಡಿದ್ದೆ ಆದರೆ ಬಹಳ ಕಡಿಮೆ ಖರ್ಚಿನಲ್ಲಿ ನೀವು ಪ್ರಾರಂಭಿಕ ಹಂತದಲ್ಲೇ ಕೀಟ ಹತೋಟಿ ಮಾಡಬಹುದು. ಆಮೇಲೆ ಸ್ವಲ್ಪ ಬದುಗಳಲ್ಲಿ ಗಿಡಗಳನ್ನು ನೆಡೋದಾಗಿರ್ಬೋದು, ಕಡಿಬಾಡ್ರಿ ಯಾರು ದಯಮಾಡಿ, ಅಥವಾ ಗಿಡ ಯಾವುದು ಇಲ್ಲ ಅಂತಂದ್ರು ಒಣಗಿರುವ ರೆಂಬೆ ಕಂಬೆಗಳನ್ನು ತಂದು ನೆಡ್ರಿ, ಹಕ್ಕಿಗಳು ಬರ್ತವೆ, ಒಂದೆರಡು ದಿವಸ 3 ದಿವಸ ಕುದುಕೊಂತವೆ, ಆಮೇಲೆ ಹಸಿರು ಹುಳುಗಳನ್ನು ಆಯ್ಕೊಂಡು ತಿಂತವೆ. ನೈಸರ್ಗಿಕವಾಗಿ ಏನಾದರೂ ಅಂತ ಹುಳುಗಳಿಗೆ ನಂಜನ ತಗಲಿ ಹೇಳಿದ್ರೆ ಹಕ್ಕಿಗಳು ತಿಂತಾವೆ, ಹಕ್ಕಿಗಳು ಸಾಯಲ್ಲ. ಯಾಕೆ ಸಾಯಲ್ಲ ಅಂತಂದ್ರೆ ಅದು ಮತ್ತೆ ಬೇರೆ ವಿಚಾರ, ನಾ ಆಮೇಲೆ ಹೇಳ್ತೀನಿ ನಿಮಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ. ಅವೇನು ಹಿಕ್ಕಿ ಹಾಕ್ತಾವಲ್ಲ ಹಕ್ಕಿಗಳು, ಆ ಹಿಕ್ಕಿಯಲ್ಲಿ ಕೂಡ ನಂಜು ತಗಲಿರುತ್ತೆ, ಭೂಮಿಯ ಒಳಗೆ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಹೇಳಿದ್ನಲ್ಲ ಈ ಬಹುಬೆಳೆ ಕೀಟ ಅಂತೇಳಿ, ಇದೇ ಕೀಟ ಮತ್ತೆ ಬೇರೆ ಬೆಳೆಗೆ ಬಂತಂದ್ರೆ ಇದೇ ನಂಜನು ನೈಸರ್ಗಿಕವಾಗಿ ಮತ್ತೆ ಆ ಕೀಟವನ್ನು ಹತೋಟಿ ಮಾಡಲು ಯಶಸ್ವಿಯಾಗುತ್ತೆ. ಸೊ ಇವೆಲ್ಲವನ್ನ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೀವಿ. ಸೊ ಇದನ್ನ ಮಾಡಿದ್ದೆ ಆದ್ರೆ ಬಹಳ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಸರ್, ಈಗ ಹಸಿರುಕಾಯಿ ಕೊರಕ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಕಾಯಿ ನೊಣ ಅಂತ ಹೇಳಿದ್ರೆ ಕಾಯಿ ಕೊರಕ ನೊಣ, ಇವೆರಡು ಬೇರೆ ಬೇರೆನ ಒಂದೇನಾ ಸರ್? ಈಗ ನೋಡಿ ಸರ್, ಆಗ್ಲೇ ಮೊದಲದ್ದು ಎರಡು ಪತಂಗ ಜಾತಿಗೆ ಸೇರಿದಂತ ಹುಳುಗಳು, ಮೂರನೇದ ಬಂದಿದೆಯಲ್ಲ ಕಾಯಿ ನೊಣ ಅಂತ ಹೇಳಿದ್ನಲ್ಲ, ಅದು ನೊಣ ಜಾತಿಗೆ. ನಮ್ಮ ಮನೆಯಲ್ಲಿ ಏನು ನೊಣ ಹರಡ್ತಿರ್ತಾವಲ್ಲ ಅದೇ ತರ ನೊಣ ಇರುತ್ತೆ. ಪ್ರಕೃತಿ ಹಂಗೆ ಹರಡ್ಕೊಂಡಿರುತ್ತೆ. ಹೆಣ್ಣು ಗಂಡು ಮಿಲನ ಆದ್ಮೇಲೆ ಹೆಣ್ಣು ಬಂದು ಏನ್ ಮಾಡುತ್ತೆ, ಕಾಯಿ ಹಂತದಲ್ಲಿ ಎಳೆಯ ಕಾಯಿ ಹಂತದಲ್ಲಿ ಮೊಗ್ಗಲ್ಲ, ಎಳೆಯ ಕಾಯಿ ಹಂತದಲ್ಲಿ ಏನ್ ಮಾಡುತ್ತೆ, ಹೆಣ್ಣು ನೊಣ ತನ್ನ ಚೂಪಾದ ಒಂದು ಸಾಧನದಿಂದ ಮೊಟ್ಟೆಗಳನ್ನ ಕಾಯಿಯ ಮೇಲ್ಪದರದಲ್ಲಿ ಇಟ್ಟು ಹೋಗ್ಬಿಡುತ್ತೆ. ಗುಂಪಲ್ಲಿ ಸುಮಾರು 80 ಮೊಟ್ಟೆಗಳನ್ನ ಒಂದು ಕಾಯಿ ಮೇಲೆ ಇಡುತ್ತೆ. ಆಮೇಲೆ ತದನಂತರ ಏನಾಗುತ್ತೆ, ಮೊಟ್ಟೆಯಿಂದ ಮರಿ ಆಚೆ ಬರ್ತಾವಲ್ಲ, ಆಚೆ ಹೊರಗೆ ಬರಲ್ಲ, ಕಾಯಿ ಒಳಗಡೆ ತೂರ್ಬಿಟ್ಟು ಬೆಳೆಯುವಂತ ಹಾಲುಗಳು ತುಂಬುವಂತ ಹಂತದಲ್ಲಿ ಕಾಯಿಗಳನ್ನ ಅಥವಾ ಬೀಜಗಳನ್ನ ತಿಂತಾವೆ. ಅರ್ಧಮರ್ಧ ತಿನ್ನೋದು ಮತ್ತೆ ಇವು ಕೂಡ ಹಂಗೆ ಅರ್ಧಮರ್ಧ ತಿನ್ನೋದು ಮತ್ತು ಬೇರೆ ಕಾಯಿಗೆ ಹೋಗೋದು. ಸೊ ಈ ಥರ ವಲಸೆ ಹೋಗ್ತವೆ. ಸೊ ಇದರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಕಾಯಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಮೇಲ್ಗಡೆಯಿಂದ ನೀವು ನೋಡಿದ್ರೆ ಏನು ಕಾಣಿಸಲ್ಲ, ಬಟ್ ಒಣಗ್ತಾ ಇರುತ್ತೆ ಮೇಲ್ಗಡೆ ಕಾಯಿ ಎಲ್ಲ. ಸೊ ಅದಕ್ಕೆ ನೀವು ಸೀಳು ನೋಡಿದಾಗ, ಹಸಿರುಕಾಯಿ ಸೀಳು ನೋಡಿದಾಗ, ಕೆಲವರೆಲ್ಲ ತೊಗರಿ ಎಲ್ಲ ಹಸಿರುಕಾಯಿಗೂ ಮಾರ್ತಾ ಇರ್ತಾರೆ ತರಕಾರಿಗೆ ಅಂತೇಳಿ, ಅವಾಗ ನೀವು ಸೀಳು ನೋಡಿದಾಗ ಎಲ್ಲ ಹುಳ ಬಿದ್ದಿರ್ತವೆ. ಅರ್ಧ ಹಸಿರಿರುತ್ತೆ ಕಾಯಿ ಒಳಗಡೆ, ಇನ್ನ ಅರ್ಧ ಒಣಗಿರುತ್ತೆ ಅಥವಾ ಕೊಳತೋಗಿರುತ್ತೆ. ಒಳಗಡೆ ನೀವು ನೋಡಬಹುದು ಬೆಳ್ಳಗೆ ಬಾಲುಳ ಅಂತ ಕರಿತೀವಿ ನಾವು, ಅದನ್ನು ಕೂಡ ನೋಡಬಹುದು. ಕೆಲವು ಕೋಶಾವಸ್ಥೆಗೆ ಕೆಂಪಾಗಿ ಹೋಗಿರ್ತವೆ. ಸೊ ಎರಡು ಹಂತದಲ್ಲೂ ನಾವು ನೋಡಬಹುದು. ಇದರಿಂದ ಗಣನೀಯವಾಗಿ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ನಿರ್ವಹಣೆ ಮಾಡಬೇಕು ಹೆಂಗೆ ಅಂತಂದ್ರೆ, ಹೂ ಆಡುವಂಥದ್ದಲ್ಲಿ ಇದನ್ನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಆಗಲೇ ಹೇಳಿದಂಗೆ ಕಾಯಿ ಮೇಲೆ ಮೊಟ್ಟೆ ಇಡುವಂಥದ್ದು ಇದು. ಎಳೆದಾದಂಥ ಕಾಯಿ ಹಂತದಲ್ಲಿ ಏನು ಮಾಡಬೇಕಂತಂದ್ರೆ, ಸೊ ಒಂದು ಸಿಂಪರಣೆ ತಗೋಬೇಕು. ಯಾವ್ದು ಸಿಂಪರಣೆ ಅಂತಂದ್ರೆ, ಈಗ ಕಾನ್ಫಿಡರ್ ಅಂತ ಬರುತ್ತೆ, ನೀವು ಕೇಳಿರ್ತೀರಾ, ಕಾನ್ಫಿಡರ್ ಅಥವಾ ಇಮಿಡಾಕ್ಲೋಪಿಡ್ 17.8 SL ಅಂತ ಬರುತ್ತೆ. ಅದನ್ನ 1 liter ನೀರಿಗೆ 0.2 ml ಅಂದ್ರೆ ಒಂದು ಕ್ಯಾನಿಗೆ 5-6 ml ಆಗುತ್ತೆ. ಅದ್ರ ಜೊತೆಗೆ 10 gram ಬೆಲ್ಲ, ಅಂದ್ರೆ ಬೆಲ್ಲ ಸ್ವಲ್ಪ ಕಳತಾದ್ಮೇಲೆ ಅದು ಬೆಲ್ಲದ ವಾಸನೆಗೆ ಆಕರ್ಷಣೆ ಆಗುತ್ತೆ. ಅದು ಯಾವುದು ಕೀಟ, ಪ್ರೌಢ ಕೀಟ, ಮೊಟ್ಟೆ ಇಡುವ ಏನು ಪ್ರೌಢ ಕೀಟ ಇರುತ್ತಲ್ಲ ನೊಣ, ಅದು ಬೆಲ್ಲಕ್ಕೆ ಸ್ವಲ್ಪ ಆಕರ್ಷಣೆ ಆಗುತ್ತೆ. ಸೊ ಎರಡು ಅನ್ನ ಮಿಶ್ರಣ ಮಾಡಿ ನೀವು ಸಿಂಪರಣೆ ಮಾಡಿದ್ದೆ ಆದ್ರೆ ಬೆಲ್ಲದ ವಾಸನೆಗೆ ಆಕರ್ಷಣೆ ಬರುತ್ತೆ, ಬಟ್ ಅಲ್ಲಿ ನೀವು ರಾಸಾಯನಿಕವನ್ನು ಸಿಂಪರಣೆ ಮಾಡಿರುತ್ತೆ, ಯಾವುದು ಕಾನ್ಫಿಡರ್. ಸೊ ಇದರಿಂದ ಅದು ಬಾಧೆ ಒಳಗಾಗಿ ಸತ್ತೋಗ್ಬಿಡುತ್ತೆ. ಪ್ರೌಢ ನೊಣವನ್ನು ನೀವು ಸಾಯಿಸಿದ್ದೆ ಆದ್ರೆ ಯಶಸ್ವಿಯಾಗಿ ನಾವು ಇದನ್ನ ಬಾಧೆಯನ್ನು ಗಣನೀಯವಾಗಿ ತಗ್ಗಿಸಬಹುದು. ನಾವು ಈಗ ಪ್ರಾರಂಭದ ಹಂತದಲ್ಲೇ ಏನಾದರೂ ಹತೋಟಿ ಮಾಡ್ಲಿಕ್ಕಾದ್ರೆ ಈ ಪರಿಸರ ಪ್ರಿಯ ವಿಧಾನದಿಂದ, ಅಂದ್ರೆ ಬೇವಿನ ಎಣ್ಣೆಯಿಂದನೇ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಮಾಡಬಹುದು ಸರ್, ಬೇವಿನ ಎಣ್ಣೆಯಿಂದನೇ ಹತೋಟಿ ಮಾಡಬಹುದು. ಆಮೇಲೆ ನೀವು ಆಗ್ಲೇ ಹೇಳಿದ್ನಲ್ಲ, ಹಕ್ಕಿಗಳನ್ನ ಆಕರ್ಷಣೆ ಮಾಡ್ರಿ ಸಾಧ್ಯ ಆದಷ್ಟು. ಯಾಕಂದ್ರೆ ಈಗೆಲ್ಲ ನಾವು ನೀವೆಲ್ಲ ಮಾತಾಡ್ತಿದೀವಿ ವೇದಿಕೆಯಲ್ಲಿ ಸಿಕ್ಕಾಗ, ಎಲ್ಲ ವಾತಾವರಣ ಕಲುಷಿತ ಆಗ್ತಾ ಇದೆ ಹಂಗೆ ಅಂತೇಳಿ. ಸೊ ಬರೀ ಮಾತಾಡೋದು ಕೇಳಿಸ್ಕೊಳ್ಳೋದಾಗ್ಬಾರ್ದು, ಇದನ್ನು ಕಾರ್ಯರೂಪಕ್ಕೆ ತರಬೇಕು ನಾವು ನೀವೆಲ್ಲರೂ ಅಂತಂದ್ರೆ ಇನ್ಮೇಲಿಂದ. ಆದ್ರೂ ಕೂಡ ಸಮಗ್ರ ಪೀಡೆ ನಿರ್ವಹಣೆ, ಸಮಗ್ರ ಪೀಡೆ ನಿರ್ವಹಣೆ ಅಂತಂದ್ರೆ ಮುಂದಿನ ಹಂಗಾಮಿನಲ್ಲಿ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡ್ರಿ. ಯಾಕಂದ್ರೆ ಎಲ್ಲ ಕೋಶಗಳು, ಪತಂಗದ ಜಾತಿಗೆ ಸೇರಿದಂತ ಕೀಟಗಳು, ಕೋಶಾವಸ್ಥೆ ಎಲ್ಲವೂ ಮಣ್ಣಲ್ಲಿ ಹೋಗುತ್ತೆ ಬಹುತೇಕ ಕೀಟಗಳು. ಸೊ ಮಣ್ಣಲ್ಲಿ, ಸೊ ಬೇಸಿಗೆ ಆಳವಾಗಿ ಉಳುಮೆ ಮಾಡಿದ್ರೆ ಕೋಶಗಳು ಬಿಸಿಲಿನ ತಾಪಕ್ಕೆ ಕೂಡ ಸಾಯ್ತವೆ ಕೋಶಗಳು. ಆಮೇಲೆ ಆಗ್ಲೇ ಹೇಳದಂಗೆ ಜೈವಿಕ ವಿಧಾನಗಳು ಸಾಕಷ್ಟು ಇದಾವೆ. ಬೇವಿನ ಎಣ್ಣೆ ಆಗಿರ್ಬೋದು, ಮೋಕ ಬಲೆಗಳನ್ನ ಹಾಕೋದಾಗಿರ್ಬೋದು, ಇವೆಲ್ಲವನ್ನ ಆಮೇಲೆ ಹಕ್ಕಿಗಳನ್ನ ಆಕರ್ಷಣೆ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕವಾಗಿ ನೀವು ಆ ಹತೋಟಿ ಅಂದ್ರೆ ಸಂಪೂರ್ಣ ನಿರ್ಮೂಲನೆ ಮಾಡ್ಲಿಕ್ಕಾಗೋದಿಲ್ಲ, ಅಥವಾ ಕೀಟಗಳು ಆರ್ಥಿಕ ಹಾನಿಯ ಮಟ್ಟ ಮೀರಲಾರದಂಗೆ ನೀವು ತಡೆಗಟ್ಟಬಹುದು, ಅಲ್ಲಿ ನಾವು ಯಶಸ್ವಿ ಆಗ್ಬಹುದು. ಸೊ ರೈತರಿಗೂ ಕೂಡ ಖರ್ಚು ವೆಚ್ಚದಲ್ಲಿ ತಗ್ಗಿಸಬಹುದು. ಬಹಳ ಸಂತೋಷ ಸರ್. ಇದುವರೆಗೂ ತೊಗರಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ತೆ ಸರ್. ಧನ್ಯವಾದ ಸರ್. ಇದುವರೆಗೂ ತೊಗರಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. Thank you. ಮಾತಾಡುತ್ತವೆ. ಕೋಲೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ. ಬೆಳಗಾಗ ನಾನೆಷ್ಟು ಯಾರ್ಯಾರ ನೆನೆಯಾಲಿ, ಬೆಳಗಾಗ ನಾನೆಷ್ಟು ಯಾರ್ಯಾರ ನೆನೆಯಾಲಿ, ಎಳ್ಳು ಜಿ